ಸ್ತೂಲಮುಖ ವೈಶ್ವಾನರಃ ಪ್ರಥಮಃ ಪಾದಃ ವೈಶ್ವಾನರಃ ಪ್ರಥಮಃ ಪಾದನ ಪ್ರಥಮ ಪಾದದಂತೆ ಪಾದವೇ ವಿನಃ ಸೃಷ್ಟಿಯಲ್ಲಿ ಪ್ರಥಮ ಅಂತ ತಗೋಬಾರ್ದು. ಸೃಷ್ಟಿಯಲ್ಲಿ ಪ್ರಥಮ ಮೊಟ್ಟ ಮೊದಲಿಗೆ ಪ್ರಥಮ ಪಾದನಂತ ವೈಶ್ವಾನರನ್ನು ಹುಟ್ಟಿಕೊಂಡ, ಆ ನಂತರ ತೈಜಸ್ಸನ್ನು ಹುಟ್ಟಿಕೊಂಡ, ಆ ನಂತರ ಪ್ರಾಜ್ಞನ ಹುಟ್ಟಿಕೊಂಡ ಅಂತ ಆ ಪ್ರಕಾರವಾದ ಕ್ರಮ ತಗೋಬಾರ್ದು. ಮತ್ತು ಏನು ಅಂತಂದ್ರೆ ಪ್ರಥಮ ಪಾದದಂತೆ ಪಾದ ವಿನ ಅದು ಅದು ಮೊದಲನೇದು ಕೊನೆಯದು ಅನ್ನೋದು ಪ್ರಶ್ನೆ ಇಲ್ಲ. ಅದು ಭಾಷ್ಯದ ಕೊನೆ ಭಾಗದಲ್ಲಿ ಹೇಳಿದ್ದಾರೆ. ಏತತ್ ಪೂರ್ವಕತ್ವ ಉತ್ತರ ಪಾದಾಧಿಗಮಸ್ಯ ಪ್ರಾಥಮ್ಯಂ ಅಸ್ಯ ಸಹ ಪ್ರಥಮ ಪಾದ. ಅದು ಮೊದಲನೇ ಪಾದ ಏನಂತಂದ್ರೆ ಮುಂದೆ ಉತ್ತರೋತ್ತರವಾಗಿ ಮುಂದಿನ ಪಾದಗಳನ್ನ ಅರಿತುಕೊಂಡು ಇದನ್ನು ಲಯ ಮಾಡಿಕೊಳ್ಳಲಿಕ್ಕಾಗಿ ಪ್ರಥಮ ಪಾದ ಅಂತ ಹೇಳಿದ್ರು. ಈಗ ಪ್ರಥಮ ಪಾದದಿಂದ ದ್ವಿತೀಯ ಪಾದಕ್ಕೆ ಹೋದಾಗ ಆ ದ್ವಿತೀಯ ಪಾದವನ್ನು ಅರ್ಥ ಮಾಡಿಕೊಳ್ಳುವ ಜೊತೆಗೆ ಪ್ರಥಮ ಪಾದವು ಲಯವಾಗಬೇಕು. ಇಲ್ಲಿ ಆ ದ್ವಿತೀಯ ಪಾದದಲ್ಲಿ ಪ್ರಥಮ ಪಾದವು ಲಯವಾಗಬೇಕು. ತೃತೀಯ ಪಾದವನ್ನು ಅಭ್ಯಾಸ ಮಾಡುವಾಗ, ಜಿಜ್ಞಾಸ ಮಾಡುವಾಗ ತೃತೀಯ ಪಾದದಲ್ಲಿ ಪ್ರಥಮ ದ್ವಿತೀಯ ಪಾದಗಳು ಲಯಗೊಳ್ಳಬೇಕು. ಹೀಗೆ ಮುಂದೆ ಮುಂದೆ ಹೋದಂತೆ ಹೋದಂತೆ ಹಿಂದೆ ಹಿಂದೆ ಲಯವಾಗ್ತಾ ಬರ್ತದೆ. ಈ ಲಯವಾಗ್ತಾ ಏನು ಬರ್ತದೋ ಅದರಲ್ಲಿ ಇದು ಪ್ರಥಮ ಪಾದ ಅಷ್ಟೇ ಅರ್ಥ ವಿನಃ ಸೃಷ್ಟಿಯಲ್ಲಿ ಮೊದಲನೇದ್ದು ಅಂತ ತಗೋಬಾರ್ದು. ಅಂದ್ರೆ ಮೊಟ್ಟ ಮೊದಲು ಇವನು ಹುಟ್ಟಿಕೊಂಡ, ಆ ನಂತರ ತೈಜಸ, ಆ ನಂತರ ಪ್ರಾಜ್ಞ ಅಂತ ತಗೋಬಾರ್ದು. ಭಾಷ್ಯ 12 ಕಥಂ ಕಥಂ ಅಯಮಾತ್ಮ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಇತಿ ಇತಿ ಪ್ರತ್ಯಗಾತ್ಮನಃ ಅಸ್ಯ ಪ್ರತ್ಯಗಾತ್ಮನಃ ಅಸ್ಯ ಚತುಷ್ಪಾತ್ವೀ ಚತುಷ್ಪಾತ್ವೀ ಪ್ರಕೃತಿ ಪ್ರಕೃತಿ ದ್ಯುಲೋಕಾದೀನಾಂ ದ್ಯುಲೋಕಾದೀನಾಂ ಮೂರ್ಧಾದಿ ಮೂರ್ಧಾದಿ ಅಂಗತ್ವಂ ಇತಿ ಅಂಗತ್ವಂ ಇತಿ ಇವನಿಗೆ ಯಾವ ಉಪಾಧಿಗಳು ಇಲ್ಲ, ಇವನಿಗೆ ಯಾವ ಭೌತಿಕ ಲಕ್ಷಣಗಳು ಇಲ್ಲ. ಅಂತಹ ಪರಬ್ರಹ್ಮ ಆತ್ಮ ಪ್ರತ್ಯಗಾತ್ಮ ಅಂತ ಹೇಳಿದವರು ನೀವು, ಅವನಿಗೆ ನಾಲ್ಕು ಪಾದಗಳನ್ನು ಎಲ್ಲಿ ತಂದ್ರಿ? ಹೌದ, ಅಯಂ ಆತ್ಮ ಬ್ರಹ್ಮ ಪ್ರತ್ಯಗಾತ್ಮನಃ ಅಸ್ಯ ಚತುಷ್ಪಾತ್ವೇ ಪ್ರಕೃತಿ ದ್ವಿಲೋಕಾದೀನಾಂ ಮೂರ್ಧ್ವಾದಿ ಅಂಗತ್ವಂ ಇತಿ ಕಥಂ ಅಂತ. ಕಥಂ ಅಂದ್ರೆ ಏನು? ಕಥಂ ಮೂರ್ಧಾದಿ ಅಂಗತ್ವಂ ಇತಿ ದ್ವಿಲೋಕಾದೀನಾಂ ಮೂರ್ಧಾದಿ ಅಂಗತ್ವಂ ಇತಿ. ಇವನಿಗೆ ತಲೆ ಇದೆ, ಇವನಿಗೆ ಅವಯವಗಳಿವೆ ಅಂತ ನೀವು ಹೇಗೆ ಹೇಳ್ತೀರಿ? ನೀವೇ ಹೇಳಿರ್ತಾನೆ ಆತ್ಮನಲ್ಲಿ ಯಾವ ಲಕ್ಷಣಗಳು ಇಲ್ಲ, ಆತ್ಮನಲ್ಲಿ ಯಾವ ಉಪಾಧಿಗಳು ಇಲ್ಲ ಅಂತ ಹೇಳಿದವರು. ಈಗ ನೀವಾಗಿ ಏನ್ ಮಾಡ್ತಾ ಇದ್ದೀರಿ? ಅವನಿಗೆ ಈ ಪ್ರಕಾರವಾದ ಅಂಗಗಳನ್ನ, ತಲೆ ಇತ್ಯಾದಿ ಅಂಗಗಳನ್ನ ಜೋಡಿಸ್ತಾ ಇದ್ದೀರಾ? ಇದೆಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದು ಒಂದು ಪ್ರಶ್ನೆ. ಅದಕ್ಕೆ ಉತ್ತರ, ನೈಷ ದೋಷ ಸರ್ವಸ್ಯ ಪ್ರಪಂಚಸ್ಯ ಸರ್ವಸ್ಯ ಪ್ರಪಂಚಸ್ಯ ಆದಿ ದೈವಕಸ್ಯ ಆದಿ ದೈವಕಸ್ಯ ಅನೇನ ಆತ್ಮನಃ ಅನೇನ ಆತ್ಮನಃ ಚತುಷ್ಪಾತ್ವಸ್ಯ ಚತುಷ್ಪಾತ್ವಸ್ಯ ಅನೇನ ಆತ್ಮನಃ ಅಲ್ಲ ಆತ್ಮನ ಅನೇನ ಆತ್ಮನ ಆತ್ಮನ ಚತುಷ್ಪಾತ್ವಸ್ಯ ಚತುಷ್ಪಾತ್ವಸ್ಯ ವಿವಕ್ಷಿತತ್ವಾತ್ ವಿವಕ್ಷಿತತ್ವಾತ್. ನಾವು ಇದರಲ್ಲಿ ಏನು ದೋಷ, ಇದರಲ್ಲಿ ಯಾವ ದೋಷವನ್ನು ಕಾಣುವ ಸಾಧ್ಯತೆ ಇಲ್ಲ. ಕಾರಣವೇನೆಂದರೆ ಸರ್ವಸ್ಯ ಪ್ರಪಂಚಸ್ಯ ಸಮಸ್ತ ಸೃಷ್ಟಿ ಅಂತ ಏನಿದೆಯೋ ಸಾಧಿದೈವಕಸ್ಯ ಇದು ಅಧಿದೈವದಿಂದ ಕೂಡಿದಂತಹ ಇದು ಸೃಷ್ಟಿ. ಅನೇನ ಆತ್ಮನ ಚತುಷ್ಪಾತ್ವಸ್ಯ ವಿವಕ್ಷಿತತ್ವಾದ ಅದನ್ನು ಸೇರಿಸಿಕೊಂಡು, ಏನನ್ನು ಸೇರಿಸಿಕೊಂಡು, ಬರೀ ಸಂಘಾತ ಆತ್ಮ ಅಷ್ಟೇ ಅಲ್ಲ, ಸೃಷ್ಟಿಯ ಸಮಸ್ತ ಸೃಷ್ಟಿಯನ್ನೂ ಕೂಡ ಇವಳಿಗೆ ಸೇರಿಸಿಕೊಂಡು, ಈ ಶರೀರ ಮಾತ್ರವಲ್ಲ ಇತರ ಎಲ್ಲ ಏನು ಸೃಷ್ಟಿತವಾದ ಜೀವರಾಶಿಗಳಿವೆಯೋ, ವಸ್ತುಗಳು, ಜಡ ಚೇತನ ಪದಾರ್ಥಗಳಿವೆಯೋ ಎಲ್ಲವನ್ನು ಸೇರಿಸಿಕೊಂಡು ನಾವು ಹೇಳಬೇಕಾಗಿದೀಗ. ಅವೆಲ್ಲವನ್ನು ಸೇರಿಸಿಕೊಂಡು ಹೇಳಿದಾಗ ಅನೇನ ಆತ್ಮನ ಚತುಷ್ಪಾತ್ವಸ್ಯ ವಿವಕ್ಷಿತತ್ವಾದ, ಹೀಗಾಗಿ ಅವನಿಗೆ ಆತ್ಮನಿಗೆ ನಾಲ್ಕು ಪಾದಗಳು ಎಂದು ಶ್ರುತಿಯು ಅಭಿಪ್ರಾಯ ಪಡ್ತದೆ ವಿನಃ ಒಬ್ಬರ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ಇಂಡಿವಿಜುವಲ್ ಇಲ್ಲ, ಅವನ ವ್ಯಕ್ತಿಗತವಾದ ಉಪಾಧಿ ಸಹಿತ ಅವನ ಶರೀರಕ್ಕೆ ಮುಗಿದೋಯ್ತು. ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳಿಂದ ಬಂದು ಇರ್ತಂಕ ಸೇರ್ತಾನೆ ಅವನು, ಅವನ ಶರೀರ ತನಕ ಸೇರ್ತಾನೆ, ಅಲ್ಲಿಗೆ ಅವನ್ ಅವನ್ ಅವನ ಲಿಮಿಟ್ ಮುಗಿದೋಯ್ತು. ಆದ್ರೆ ನಮಗೀಗ ಅವನು ಬೇರೆ ಅಲ್ಲ, ಈ ಸೃಷ್ಟಿ ಬೇರೆ ಅಲ್ಲ ಅನ್ನೋದು ಸಿದ್ಧ ಮಾಡ್ಬೇಕು. ಅರ್ಥಾತ್ ಏನು, ಅವನು ಸೃಷ್ಟಿಯ ಒಂದು ಭಾಗವಾಗಿದ್ದರೂ ಕೂಡ ಸೃಷ್ಟಿಯಲ್ಲಿ ಇರುವಂತಹ ಚೇತನ, ಇಲ್ಲಿರುವಂತಹ ಚೇತನ, ಇವೆರಡಲ್ಲ, ಇವು ಒಂದೇ. ಎರಡು ಏನು ತೋರ್ತಾ ಇದೆ, ಅದು ಉಪಾಧಿ ವಶವಾಗಿ ತೋರ್ತಾ ಇದೆ. ಈ ಉಪಾಧಿ ವಶವಾಗಿ ತೋರ್ತಾ ಇರುವಂತಹದ್ದು ಇದು ದ್ವೈತ, ಇದು ಮಿಥ್ಯ. ಇದನ್ನು ನಾವು ನಿರಾಕರಿಸಿದಾಗ ಉಳಿತೇನು, ಇದನ್ನು ನಿರಾಕರಿಸಿದಾಗ ಏನು ಉಳಿತದೆ, ಅದ್ವೈತ ಆತ್ಮವನ್ನೇ ಉಳಿತದೆ. ನೀವೇನು ಕಷ್ಟಪಡದೇನೆ ತನ್ನ ಪಡೆ ತಾನು ಉಳಿತದೆ. ಇದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಇದು ಅದು ಎರಡು ಬೇರೆ ಅಲ್ಲ, ಇದು ವ್ಯಷ್ಟಿ ಅದು ಸಮಷ್ಟಿ, ಇದು ವ್ಯಷ್ಟಿ ಅದು ಸಮಷ್ಟಿ. ಏನು ಏನು ವ್ಯಷ್ಟಿಯಲ್ಲಿದೆಯೋ ಅದೇ ಸಮಷ್ಟಿಯಲ್ಲಿದೆ. ಏನು ಅಲೆಯಲ್ಲಿ ನೀರಿದೆಯೋ ಅದೇ ನೀರೇ ಸಮುದ್ರದಲ್ಲಿದೆ. ಸಮುದ್ರದಲ್ಲಿ ಯಾವ ನೀರಿದೆಯೋ ಅದೇ ನೀರೇ ಈ ಅಲೆಯಲ್ಲಿ ಇದೆ. ಆದರೆ ಈ ಅಲೆ ಅಂತ ನಾವು ವ್ಯಷ್ಟಿಯಾಗಿ ಕರಿತೀವಿ, ಅದು ಸಮುದ್ರ ಅಂತ ಸಮಷ್ಟಿಯಾಗಿ ಕರಿತೀವಿ ಉದಾಹರಣೆಗೆ. ಹಾಗೆ ನಮಗೆ ಈ ಆತ್ಮ ಚತುಷ್ಪಾತ್ ಅನ್ನುವಂಥದ್ದನ್ನ ಇಲ್ಲಿ ಮಂತ್ರವರ್ಣ ಇರೋದ್ರಿಂದ ನಾವು ಯಾವುದೇ ಪ್ರಕಾರವಾದ ಭೇದವನ್ನು ಮಾಡುವ ಅವಶ್ಯಕತೆ ಇಲ್ಲ. ಇರುವಂತಹ ಭೇದವನ್ನ ಅದರಲ್ಲಿ ಅಭೇದವನ್ನ ಗುರುತಿಸಿದ್ರೆ ಸಾಕಾಗಿದೆ, ಹೊಸ ಭೇದ ನಾವ್ಯಾಗ ಮಾಡ್ಲಿಕ್ಕೆ ಹೋಗೋಣ. ಆದ್ದರಿಂದ ಇದೇನು ನಮಗೆ ಪ್ರಾಪ್ತವಾಗಿದೆ, ಯಾವುದು ಈ ಸೃಷ್ಟಿ ನಮ್ಗೇನು ಪ್ರಾಪ್ತವಾಗಿದೆ, ಇದು ವ್ಯಷ್ಟಿಯಾದಂತಹ ಅದನ್ನು ಹೊರತುಪಡಿಸಿ ಇಲ್ಲ ಇದು. ಆದ್ದರಿಂದ ದೋಷ ಇಲ್ಲ ಇದರೊಳಗೆ, ನಮ್ಮ ಹೇಳಿಕೆಯಲ್ಲಿ ಯಾವ ದೋಷವೂ ಇಲ್ಲ. ಸಾಧು ದೈವಿಕಸ್ಯ ಅನೇನ ಆತ್ಮನ ಚತುಷ್ಪಾತ್ವಸ್ಯ ವಿವಕ್ಷಿತತ್ವ ಏವಂಚ ಸತಿ ಸರ್ವ ಪ್ರಪಂಚ ಉಪಶಮೇ ಅದ್ವೈತ ಸಿದ್ಧಿ. ಆವಾಗ ಅದ್ವೈತವು ಸಿದ್ಧವಾಗ್ತದೆ. ಯಾವಾಗ ಸಿದ್ಧವಾಗ್ತದೆ, ಸರ್ವ ಪ್ರಪಂಚವು ಉಪಶಮವಾಗಬೇಕು, ನಾನಿರ್ಬೇಕು, ಅದ್ವೈತ ಸಿದ್ಧಿ ಆಗುವುದಿಲ್ಲ. ನಾನು ಉಪಶಮವಾಗಬೇಕು, ಜಗತ್ ಹಾಗೆ ಇರ್ತದೆ, ಉಪಶಮ ಆಗಲಿಲ್ಲ. ಇವಾಗ ಏನಾಯ್ತು, ಅದ್ವೈತ ಸಿದ್ಧಿ ಆಗ್ಲಿಲ್ಲ. ಅದ್ವೈತ ಸಿದ್ಧಿ ಯಾವಾಗ ಆಗ್ತದೆ ಅಂದ್ರೆ, ನಾನು ಅಂತ ಏನು ಇಂಡಿವಿಜುವಲ್ ಹೇಳ್ತಾ ಇದ್ದೀನಿ, ಸಂಘಾತ ಆತ್ಮ, ವ್ಯವಹಿತ ಆತ್ಮ, ಇವುಗಳಲ್ಲಿ ತೊಡಗಿದಂತಹ ಆತ್ಮ, ಇವುಗಳನ್ನೇ ನಾನು ಎಂದು ಭಾವಿಸಿಕೊಂಡಂತಹ ಆತ್ಮ, ಯಾವನ ಜೀವಾತ್ಮ ಅಂತ ಕರಿತೀವಿ, ಪ್ರಾಣಾತ್ಮ ಅಂತ ಕರಿತೀವಿ, ಮನೋ ಆತ್ಮ ಅಂತ ಕರಿತೀವಿ, ಬುದ್ಧಿ ಆತ್ಮ ಅಂತ ಕರಿತೀವಿ, ಈ ಆತ್ಮ ಮತ್ತು ಯಾವುದನ್ನ ಹಿರಣ್ಯ ಗರ್ಭ ಅಂತ ಕರಿತೀವಿ, ಅವ್ಯಕ್ತ ಅಂತ ಕರಿತೀವಿ, ವಿರಾಟ್ ಅಂತ ಕರಿತೀವಿ, ಅಥವಾ ಸಕಲ ಜೀವರಾಶಿಗಳ ಭೂತಗಳಿಂದ ಮಿಶ್ರಿತವಾದಂತಹ ಜಡ ಚೇತನ ಮಿಶ್ರಿತವಾದಂತಹ ಜಗತ್ತು ಅಂತ ಕರಿತೀವಿ. ಇದು ಬೇರೆ ಅಲ್ಲ, ಇದು ಬೇರೆ ಅಲ್ಲ, ಇವೆರಡೂ ಕೂಡ ಒಂದೇ ಅನ್ನೋದು ಸಿದ್ಧವಾದಾಗ ಏನಾಗ್ತದೆ, ಉಪಶಮ ಏಕಕಾಲಕ್ಕೆ ಎರಡು ಉಪಶಮ ಅದು ಮೊದಲಾಗ್ತದೆ. ಇದು ಇನ್ನು ಉಳಿದಂತದೆ, ಅಧ್ಯಯನ ಮಾಡದಂತ ಮಾಡದಂತೆ ಇದು ಉಪಶಮ ಆಗ್ತದೆ, ಹಾಗಿಲ್ಲ. ಅವಿದ್ಯಾ ಮೇಲಿನ ಅವಿದ್ಯಾ, ಮಧ್ಯದ ಅವಿದ್ಯಾ, ಕೆಳಗಿನ ಅವಿದ್ಯಾ ಅಂತ ಮೂರು ಇರ್ತವೆ. ಅರ್ಥ ಆಗಲಿಲ್ಲ. ಹೊರಗಿನ ಕೋಣೆ ಕತ್ತಲೆ, ಒಳಗಿನ ಕೋಣೆ ಕತ್ತಲೆ, ಅದಕ್ಕಿಂತ ಒಳಗಿನ ಕೋಣೆ ಕತ್ತಲೆ, ಬಿಂದಿಗೆಯೊಳಗಿನ ಕತ್ತಲೆ, ಅಂತ ಎಷ್ಟು ಕತ್ತಲೆ ಇರ್ತವೆ. ಒಂದೇ ಕತ್ತಲೆ, ಒಂದ್ಸಲ ಹೋಯ್ತು ಅಂದ್ರೆ ಹೋಯ್ತು ಅಷ್ಟೇ. ಜಿಜ್ಞಾಸದಲ್ಲಿ ಎಲ್ಲಿಯವರೆಗೂ ಇವು ಸರ್ವ ಪ್ರಪಂಚ ಉಪಶಮ ಆಗುವುದಿಲ್ಲವೋ ಅಲ್ಲಿವರೆಗೂ ಅದ್ವೈತ ಸಿದ್ಧಿ ಆಗೋದಿಲ್ಲ. ಉಪಶಮ ಅಂದ್ರೆ ಏನು? ಶಾಂತ. ಹ್ಯಾವ್ ಟು ಬಿ ನ್ಯೂಟ್ರಲೈಸ್. ಆ ನಲ್ಲಿಫಿಕೇಶನ್ ಏನಿದೆ, ನ್ಯೂಟ್ರಲೈಸಿಂಗ್ ಪ್ರೊಸೆಸ್ ಏನಿದೆ, ಅದೇ ಇಲ್ಲಿರುವಂತಹ ಶಾಸ್ತ್ರದ ಮೆಥಡ್. ಹಂತ ಹಂತದಲ್ಲಿಯೂ ಕೂಡ ಸಮಗ್ರ ದೃಷ್ಟಿಯನ್ನು ಇಟ್ಕೊಂಡೇ ವಿಚಾರ ಮಾಡಿ. ಒಂದೊಂದು ಹಂತ ಹಂತದಲ್ಲಿಯೂ ದೃಷ್ಟಿ ಅಟ್ಟೆಗಿರಬಾರ್ದು, ಸಮಗ್ರ ದೃಷ್ಟಿ ಇರಬೇಕು. ಅಲ್ಲಿ ನಿಮಗೆ ಪ್ರಕ್ರಿಯಾ, ನಿಮಗೆ ಅನ್ವಯವೇತನೆ ಬೇಕಂದ್ರೆ ತಗೊಳ್ರಿ, ಅಧ್ಯಾರೋಪ ಬೇಕು ಅಂದ್ರೆ ತಗೊಳ್ರಿ, ಅವಸ್ಥಾತ್ರೆ ಬೇಕು ಅಂತ ತಗೊಳ್ರಿ. ಎಲ್ಲ ದೃಷ್ಟಿಯಿಂದಲೂ ಕೂಡ ನಮಗೆ ಅದ್ವೈತ ಸಿದ್ಧಿ ಆಗ್ಬೇಕಾಗಿದೆ. ಹೊಸದಾಗಿ ಸಿದ್ಧಿ ಮಾಡಬೇಕಾಗಿಲ್ಲ, ಇದ್ದದ್ದನ್ನ ಸ್ಪಷ್ಟೀಕರಿಸಬೇಕಾಗಿದೆ. ಇದಕ್ಕೆ ನಾವು ಯಾವ ಪ್ರಕ್ರಿಯೆ ಆದರೂ ಉಪಯೋಗ ಮಾಡ್ಕೋಬೇಕು. ಎಲ್ಲ ಪ್ರಕ್ರಿಯೆಗಳು ಕೂಡ ಆಗಮ ಸಿದ್ಧವೇ ಆಗಿರುತ್ತವೆ, ಉಪಯೋಗ ಮಾಡ್ಕೋಬೇಕು. ಹೀಗಾಗಿ ಏನು, ಸರ್ವ ಪ್ರಪಂಚ ಉಪಶಮೆ. ಸರ್ವ ಪ್ರಪಂಚ ಅಂದ್ರೆ ಏನಾಗ್ತದೆ, ಇಂಡಿವಿಜುವಲ್ ಟೋಟಲ್ ವೆಸ್ಟಿ ಸಮಷ್ಟಿ ಎರಡು ಉಪಶಮೆ. ಶಾಂತವಾಗಿದೆ ಆದರೆ ಅದ್ವೈತ ಸಿದ್ಧಿ ಅಷ್ಟೇ. ಅಲೆಯ ನಾಮರೂಪ, ತೆಲೆಯ ನಾಮರೂಪ, ಸುನಾಮಿಯ ನಾಮರೂಪ, ಈ ಬರೀ ನಾಮರೂಪಗಳೇ ಅಂತ ನಿಮಗೆ ಸ್ಪಷ್ಟವಾಗಿ ಬಿಟ್ರೆ ಎಲ್ಲವೂ ಉಪಶಮವಾಗಿಬಿಡ್ತು. ಎಲ್ಲ ಮಿಥ್ಯ ಅಂತಿದ್ವಾಗಿತ್ತಲ್ರಿ. ಇದು ಮಿಥ್ಯ ತೆರೆಗೆ ಹುಟ್ಟು ಹಾಕಿದ್ದು ಆ ಸುನಾಮಿ. ಆದ್ದರಿಂದ ಈ ತೆರೆ ಮಿಥ್ಯ, ಸುನಾಮಿ ಸತ್ಯ. ಮಾರ್ಗಾಯ ಹೊಡೆದ ತಿಂದವನು ಯಾಕೆ ಹೇಳ್ರಿ? ಅದಕ್ಕೆ ನೀ ಸತ್ಯ ಭಾವ ಕೊಡ್ತೀಯ, ಇದಕ್ಕೆ ನೀ ಮಿಥ್ಯ ಭಾವ ಕೊಡ್ತೀಯ. ಈ ತೆರೆಯು ಎಷ್ಟು ಮಿಥ್ಯವೋ ಅಷ್ಟೇ ಸುನಾಮಿಯು ಕೂಡ ಮಿಥ್ಯ. ಈಗೇನಾಯ್ತು, ಏಕಕಾಲಕ್ಕೆ ಎರಡು ಉಪಶಮವಾಗ್ಬಿಟ್ಟು ಏನ್ ಉಳಿತು? ಎರಡ ಒಂದ. ಇದ್ದ ನೀರು ಇದ್ದಂತೆ ತಾನು ತಾನು ಮಾತ್ರವಾಗಿದೆ. ಇದಕ್ಕೆ ಅದ್ವೈತ ಸಿದ್ಧಿ ಅಂತ ಕರೀತಾರೆ. ನಮಗೆ ಅದ್ವೈತ ಸಿದ್ಧಿ ಯಾವಾಗ ಸಾಧ್ಯ ಅಂತಂದ್ರೆ ಹಂತ ಹಂತವಾಗಿ ಉಪಶಮ ಆಗುವಾಗ, ಏಕಕಾಲ ಎಲ್ಲರೂ ವಿಧವಾಗಿಬಿಟ್ರು ಒಂದೇ ಸಮಯದಲ್ಲಿ. ಶೇಖನ 50 ವರ್ಷ ವಯಸ್ಸಿನ ಹೆಂಡತಿ, 40 ವರ್ಷದ ಹೆಂಡತಿ, 25 ವಯಸ್ಸಿನ ಹೆಂಡತಿ, ಇದರಲ್ಲಿ ಮೊಟ್ಟ ಮೊದಲಿಗೆ ವಿಧವ ಯಾರಾಗ್ತಾರೆ? ಸೀನಿಯರ್ ಅಲ್ಲ ಅವಳು 50 ವರ್ಷ ಇಲ್ಲ, ಮತ್ತೆ ಯಾರಾಗ್ತಾರೆ? ಏಕಕಾಲಕ್ಕೆ ಆ ವಾದ ಮೂರು ವಿಧವ. ಹಂಗೆ ಇಲ್ಲಿ ಕೂಡ ಯಾವುದು ಹಂತ ಹಂತವಾಗಲ್ಲ. ಮೊದಲು ಜಾಗೃತ ಆತ್ಮ, ವಿರಾಟ್ ಆತ್ಮ, ಆಮೇಲೆ ಏನಿಲ್ಲ, ಆಮೇಲೆ ಇಲ್ಲ ಏನಿಲ್ಲ, ಒಂದ ಕಾಲಕ್ಕೆ ಎಲ್ಲ ಮಿಥ್ಯ ಸಿದ್ಧಾಗೋಯ್ತು. ಅದ್ವೈತ ಸಿದ್ಧಿ ಸರ್ವಭೂತಶ್ಚಸ್ಥ ಆತ್ಮ ಏಕದ ಏಕಃ ದೃಷ್ಟಃ ಸ್ಯಾತ್ ಸರ್ವಭೂತಾನಿ ಚ ಆತ್ಮನಿ ಸರ್ವಭೂತಾನಿ ಚ ಆತ್ಮನಿ ಯಸ್ತು ಯಸ್ತು ಸರ್ವಾಣಿ ಭೂತಾನಿ ಸರ್ವಾಣಿ ಭೂತಾನಿ ಇತ್ಯಾದಿ ಶ್ರುತಿ ಅರ್ಥಃ ಉಪಸಂಹೃತಶ್ಚ ಏವಂ ಸ್ಯಾತ್ ಏವಂ ಸ್ಯಾತ್ ಸರ್ವಭೂತಶ್ಚ ಆತ್ಮ ಏಕಃ ದೃಷ್ಟಃ ಸ್ಯಾತ್. ಸಮಸ್ತ ಜೀವಭೂತ ರಾಶಿಗಳಲ್ಲಿರುವಂತಹ ಆತ್ಮನು ಏಕ ಅದ್ವಿತೀಯ ಎನ್ನುವುದು ಸ್ಪಷ್ಟವಾದಾಗ ಅದೇ ಆತ್ಮನು ಸರ್ವಭೂತಾನಿಚ, ಅದೇ ಆತ್ಮ ಎಲ್ಲಿದ್ದಾನೆ, ಎಲ್ಲರಲ್ಲಿ ಇದ್ದಾನೆ. ಹೊಸದಾಗಿ ಹೊಸದಾಗಿ ಸಿದ್ಧ ಮಾಡಬೇಕಾಗಿಲ್ಲ, ಸಿದ್ಧ ಮಾಡುವ ಜೊತೆಗೆ ಎಲ್ಲವೂ ಸಿದ್ಧವಾಗಿ ಹೋಗ್ತವೆ. ಸರ್ವಭೂತಸ್ಥ ಎಲ್ಲ ಜೀವಭೂತ ರಾಶಿಗಳಲ್ಲಿರುವ ಆತ್ಮ ಏಕ ಸರ್ವಭೂತಾನಿಚ ಆತ್ಮನೇ. ಆತ್ಮನಲ್ಲಿ ಎಲ್ಲ ಜೀವಭೂತ ರಾಶಿಗಳು ಇವೆ. ಎಲ್ಲ ಭೂತ ರಾಶಿಗಳಲ್ಲಿಯೂ ಆತ್ಮ, ಆತ್ಮನಲ್ಲಿ ಎಲ್ಲ ಜೀವಭೂತ ರಾಶಿ, ಎಲ್ಲ ಜೀವಭೂತ ರಾಶಿಗಳಲ್ಲಿ ಆತ್ಮ, ಆತ್ಮನಲ್ಲಿ ಎಲ್ಲ ಜೀವಭೂತ ರಾಶಿ. ಎಲ್ಲ ತಲೆಗಳಲ್ಲಿ ಇರುವುದು ನೀರು, ನೀರಿನಲ್ಲಿ ಎಲ್ಲ ತಲೆಗಳು ಇವೆ, ಸಮುದ್ರವೇ ಇದೆ ನೀರಿನಲ್ಲಿ. ಇನ್ನೇನು ಹೇಳಬೇಕು? ಸೊ ಹೀಗಾಗಿ ಹೊಸ ಅದ್ವೈತ ಸಿದ್ಧಿ ಅಲ್ಲ ಅದು. ಹೇಗೆ ಅಂತಂದ್ರೆ ಸಿದ್ಧವಾದದ್ದೇ ಸಿದ್ಧವಾಗುತ್ತದೆ, ಪ್ರಸಿದ್ಧವಾಗುತ್ತದೆ ಇತ್ಯಾದಿ ಶ್ರುತ್ಯರ್ಥ ಉಪಸಂವೃತಶ್ಚ ಏವಂ ಸ್ಯಾತ್ ಈಶಾವಾಸ್ಯ. ಏನಾಗ್ತದೆ? ಎಷ್ಟು ಸರ್ವಾಣಿ ಭೂತಾನಿ, ಅದು ಶ್ಲೋಕ ಆರನೇ ಶ್ಲೋಕ. ಏನಾಗ್ತದೆ ಇಲ್ಲಿ? ಸಮಸ್ತ ಜೀವಭೂತ ರಾಶಿಗಳು, ಜೀವಭೂತ ರಾಶಿಗಳಲ್ಲಿ ಆತ್ಮನಿದ್ದಾನೆ ಅಂತ ಏನು ಉಪನಿಷತ್ ಹೇಳ್ತೋ ಅದೇ ಮಾತನ್ನು ಇಲ್ಲಿ ಪುಷ್ಟೀಕರಿಸಿ ಹೇಳ್ತಾರೆ. ಏನಂದ್ರೆ ಸರ್ವಭೂತಾನಿ ಚ ಆತ್ಮನಿ, ಆತ್ಮನಲ್ಲಿ ಸಮಸ್ತ ಜೀವಭೂತ ರಾಶಿಗಳು. ಈ ಜೀವಭೂತ ರಾಶಿಗಳು ಏನಿದೆ ಅಲ್ಲಿರೋದು ಆತ್ಮನೇ. ಹಾಗೆ ನೀವು ಎರಡು ಯಾಕೆ, ಎರಡಲ್ಲ, ಎರಡು ಉಪಾಧಿಗಳಷ್ಟೇ. ಉಪಾಧಿಗಳೇನು? ಉಪಾಧಿಗಳು ತೋರಿಕೆ ಮಿಥ್ಯ, ಅವು ಆರೋಪಿತ. ಎಲ್ಲ ಸಿದ್ಧ ಆಗೋಗ್ಬಿಡುತ್ತೆ ನೋಡಿ. ಅವು ಆರೋಪಿತ ಅಂತ ನಾಮರೂಪ ಬದಿಗಿಟ್ಬಿಡಿ, ಉಳಿತೇನು ಸಿದ್ಧಾಂತ. ಆ ಸಿದ್ಧಾಂತ ಅಲ್ಲಿದ್ದುದು ಬೇರೆ ಅಲ್ಲ, ಇಲ್ಲಿದ್ದುದು ಬೇರೆ ಅಲ್ಲ, ಸಿದ್ಧ ಆಗೋಯ್ತು ಅದ್ವೈತ ಸಿದ್ಧಿ. ನಾವು ಹಾಗೆ ಮಾಡದೆ ಹೋದ್ರೆ ಏನಾಗ್ತದೆ? ದೊಡ್ಡ ಅಪರಾಧ ಆಗ್ತದಪ್ಪ. ಹೇಳ್ರಿ ಏನು? ಅನ್ಯಥಾಹಿ ಸ್ವದೇಹ ಪರಿಚ್ಛಿನ್ನ ಏವ ಪ್ರತ್ಯಗಾತ್ಮ ಸಾಂಖ್ಯಾದಿಭಿಃ ಇವ ದೃಷ್ಟ ಸ್ಯಾತ್. ಸಾಂಖ್ಯರು ಟೋಟಲ್ ಆಗಿಂದು ನೋಡ್ಲಿಕ್ಕೆ ಹೋಗೋದಿಲ್ಲ. ಸಾಂಖ್ಯರು ಯಾವಾಗಲೂ ವಿಂಗಡ ವಿಂಗಡವಾಗಿ ನೋಡ್ತಾರೆ. ಸಾಂಖ್ಯರು ವ್ಯಷ್ಟಿಯಾಗಿ ನೋಡ್ತಾರೆ. ಅವರ ನೋಡುವಿಕೆಯಲ್ಲಿ ಹೇಗಿರ್ತದೆ ಅಂತಾರೆ, ಒಂದು ವೇಳೆ ನಾವು ಮೇಲೆ ಹೇಳದಂತೆ ಸಿದ್ಧ ಮಾಡದೆ ಹೋದರೆ, ಅನ್ಯಥಾಹಿ ಸ್ವದೇಹ ಪರಿಚ್ಛಿನ್ನ ಇವ ಪ್ರತ್ಯೇಗಾತ್ಮ. ಪ್ರತ್ಯೇಗಾತ್ಮ ಅವರವರ ದೇಹಕ್ಕೆ ಪರಿಚ್ಛಿನ್ನನಾಗಿದ್ದಾನೆ. ಅವರವರ ದೇಹಕ್ಕೆ, ಅವರವರ ಮಿತಿಗೆ, ಆ ದೇಹದ ಮಿತಿಗೆ ಅವರು ಏನಾಗಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದಾರೆ, ಪರಿಚ್ಛಿನ್ನರಾಗಿದ್ದಾರೆ ಅಂತ ಆಗಿಬಿಟ್ಟಿದ್ದಾದ್ರೆ ಎಲ್ಲರೂ ಆತ್ಮಸ್ವರೂಪರೇ, ಆದರೆ ಪರಿಚ್ಛಿನ್ನ ಆತ್ಮಸ್ವರೂಪ. ಯು ಕ್ಯಾನ್ ಡಿಜಿಟಲೈಸ್ ದಮ್. ಸವಾಸೋ ಕರೋಡ್, 300 ಕರೋಡ್, 600 ಕರೋಡ್ ಸಂಖ್ಯಾ, ಈಗ ಅಷ್ಟಾತ್ಮ ಅಂತಾರೆ. ನಾವು ಮೇಲೆ ಹೇಳದಂತೆ ಅದ್ವೈತ ಸಿದ್ಧಾಂತಕ್ಕೆ ಒಂದು ತಿಳಿದೆ ಹೋದರೆ ಏನಾಗ್ತದೆ ಅಂತ ಕೇಳ್ತಾನೆ. ಏನಾಗ್ತದೆ ಅಂತಂದ್ರೆ ಎಲ್ಲರೂ ಆತ್ಮ ಸ್ವರೂಪರೇ, ಆದ್ರೆ ಹೌ ಮೆನಿ ಅಂತ ಎಷ್ಟು ಅಂತ ಕೇಳಿದ್ರೆ ನಾವು ಸಂಖ್ಯೆ ಕೊಡ್ಬೇಕಂತ. ಇದು ಸಾಂಖ್ಯ ಫಿಲಾಸಫಿ. ಸಂಖ್ಯಾಕಾಹ ಸಾಂಖ್ಯ, ಮೊದಲ ವಾರ್ನಿಂಗ್ ಕೊಡ್ತಾರೆ. ಅನ್ಯತಾಹಿ ಒಂದು ವೇಳೆ ಹಾಗೆ ನಾವು ಮಾಡದೆ ಹೋದರೆ ಸ್ವದೇಹ ಪರಿಚ್ಛನ್ನ ಇವ ಪ್ರತ್ಯೇಕಾತ್ಮ, ಪ್ರತಿಯೊಬ್ಬರ ಆತ್ಮನು ಅವರ ದೇಹಕ್ಕೆ ಪರಿಚ್ಛಿನ್ನ ಆಗಿರ್ತಾನೆ. ಆತ್ಮನೇನೋ ಹೌದು, ಆದರೆ ಸರ್ವಾತ್ಮ ಅಲ್ಲ, ಪ್ರತ್ಯೇಕಾತ್ಮ ಮಾತ್ರವಾಗಿ ಉಳಿತಾನೆ. ದೃಷ್ಟ ಸ್ಯಾತ್, ತಥಾಚ ಸತಿ ಸತಿ ಅದ್ವೈತಂ ಅದ್ವೈತಂ ಇತಿ ಶ್ರುತಿಕೃತಃ ಇತಿ ಶ್ರುತಿಕೃತಃ ವಿಶೇಷಃ ವಿಶೇಷಃ ನ ಸ್ಯಾತ್ ನ ಸ್ಯಾತ್ ಅವರು ಸಿದ್ಧ ಮಾಡ್ಯಾರ ಉಳಿದು ಬಿಡ್ರಿ ಅವರು ಸಿದ್ಧ ಮಾಡಿದಾರಲ್ಲೋ ಏನು ಸಿದ್ಧ ಮಾಡಿದ್ದಾರೆ ಎಲ್ಲ ಇಂಡಿವಿಜುವಲ್ ಆತ್ಮ ಅವ್ರ ಫಿಲಾಸಫಿ ಅವ್ರಿಗಿರ್ಲಿ ಯಾಕೆ ಅವರಿಗೆ ಅವ್ರ ಪಾಳಿಗೆ ನೀವು ಹಂಗೆ ಬಿಡಬಾರ್ದು ಬಿಟ್ಬಿಡ್ರಿ ಅವ್ರು ಅವ್ರ ಪಾಳಿ ಹಂಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಶ್ರುತಿ ಏನು ಹೇಳ್ತದೆ ಅದು ಮುಖ್ಯ ನೀ ಏನು ಹೇಳ್ತೀಯ ನಾನೇನು ಹೇಳ್ತೀನಿ ನಿನ್ನ ಫಿಲಾಸಫಿ ಏನು ಹೇಳ್ತದೆ ಅದು ಮುಖ್ಯ ಅಲ್ಲ ಏಕೆಂದ್ರೆ ಯಾರಿಗೂ ಯಾರು ಅಂಕುಶ ಇಲ್ಲ ಅಂದ್ರೆ ಯಾರ ಫಿಲಾಸಫಿ ಯಾರಿಗೂ ಆಗ್ತದೆ ಬಿಸಿಬೇಳೆ ಮಾತು ಅಂತ ಎಲ್ಲ ಮಿಕ್ಸ್ ಮಾಡಿ ಹಾಳು ಮಾಡ್ಬಿಡು ಅಂಕುಶ ಬೇಕು ಅಂಕುಶ ಯಾರದು ಪ್ರಮಾಣ ಪ್ರಮಾಣ ಯಾರು ಆಗಮ ಶಾಸ್ತ್ರ ಪ್ರಮಾಣ ಶ್ರುತಿ ಪ್ರಮಾಣ ಬಿಟ್ಬಿಡ್ಬೇಕು ಹೆಂಗ್ ಬಿಟ್ಬಿಡ್ಬೇಕು ಅವ್ರನ್ನ ಶ್ರುತಿ ಒಂದು ಹೇಳಿದೆ ಅವ್ರು ಇನ್ನೊಂದೇನೋ ಹೇಳ್ತಾರೆ ಅವ್ರು ಬಿಡೋ ಸ್ವಾಮಿ ಸ್ವಾಮಿ ಅವ್ರ ಸ್ವಾತಂತ್ರತೆ ಅವರ ಸ್ವಾತಂತ್ರ್ಯತೆ ಸದುಪಯೋಗ ಮಾಡ್ಕೋಬೇಕು ಅಂತಿದ್ದೀವಿ ನಾ ಹಾ ದುರುಪಯೋಗ ಮಾಡ್ಕೋಬೇಕು ಅಂತಿಲ್ಲ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಈಗ ಹೆಂಗ್ರಿ ದುರುಪಯೋಗ ಇಲ್ಲಿ ನೋಡ್ರಿ ಹೇಗೆ ಅಂತ ಹೇಳ್ತೇವೆ ನಾವೀಗ ತಥಾಚ ಸತಿ ಅದ್ವೈತಂ ಇತಿ ಶ್ರುತಿಕೃತ ಹೋಗೋದಿಲ್ಲ ಇಲ್ಲಿ ನೋಡ್ತಾರೆ ಹೋಗ್ತೀನಿ ನೋಡ್ರಿ ಅದ್ವೈತಂ ಇತಿ ಶ್ರುತಿಕೃತ ಶ್ರುತಿಯು ಸಿದ್ಧ ಮಾಡಿದ್ದು ಅದ್ವೈತವನ್ನ ಒಂದು ವೇಳೆ ನೀವು ಹೀಗೆ ಬಿಟ್ಬಿಟ್ರೆ ಆ ಶ್ರುತಿಯ ಪ್ರಮಾಣವು ನಸ್ಯಾದ ಶ್ರುತಿಯ ಪ್ರಮಾಣಕ್ಕೆ ಏನು ಬೆಲೆಯೇ ಇಲ್ಲ ಅಂತ ಅರ್ಥ ನನಗೆ ಸಾಕ್ಷಾತ್ ಕಂಡು ಬಂದಿದೆ ಆ ಹೂವಿಗೆ ಏನು ಧ್ವನಿ ಇದೆ ಅಂತ ಕಂಡು ಬಂದಿದೆ ಹೂವಿಗೆ ಧ್ವನಿ ಅಂತೀವಿ ಅಪ್ಪಂತಾರೆ ಹೂವಿಗಿನ ಧ್ವನಿ ಇರ್ತದೆ ನನಗೆ ಸಾಕ್ಷಾತ್ ಕಂಡು ಬಂದಿದೆ ಏನು ಹೂವಿಗೆ ಧ್ವನಿ ಇದೆ ಹೂವಿಗೆ ಧ್ವನಿ ಇದೆ ಅನ್ನೋದು ಕಂಡು ಬಂದಿದೆ ಏನ್ ಪ್ರಮಾಣ ಬಿಸಿಬೇಳೆ ಬಾತ್ ಪ್ರಮಾಣ ಯಾವುದೇ ಜ್ಞಾನವಾಗಲಿ ಪ್ರಮಾಣರಹಿತವಾಗಿ ಆಗೋದೇ ಇಲ್ಲ ಆಗಿದ್ದೆ ಆದರೆ ಅದು ಜ್ಞಾನ ಅಲ್ಲ ಅದು ಕನ್ಫ್ಯೂಷನ್ ಅದು ಗೊಂದಲ ಗೋಜು ಪ್ರಮಾಣ ಸಿದ್ಧವಾದರೆ ಮಾತ್ರ ಅದಕ್ಕೆ ಅರ್ಥ ಇದೆ ಶ್ರುತಿಗಳು ಪ್ರಮಾಣ ಇದು ಈಗಾಗಲೇ ಅದ್ವೈತ ಸಿದ್ಧಾಂತವನ್ನು ಸ್ಪಷ್ಟೀಕರಿಸ್ತಾ ಇದೆ ಈಗ ನಿನ್ನ ಫಿಲಾಸಫಿ ಇಂಟರ್ಪ್ರಿಟೇಷನ್ನು ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಂತಾದ್ರೆ ಅದು ದ್ವೈತವಾಗ್ತದೆ ಅದು ಯಾಕೆ ದ್ವೈತವಾಗ್ತದೆ ಹೇಳ್ರಿ ಇಂಡಿವಿಜುವಲ್ ಆತ್ಮ ಇಂಡಿವಿಜುವಲ್ ಆತ್ಮ ಇಂಡಿವಿಜುವಲ್ ಆತ್ಮ ಎಲ್ಲ ವ್ಯಕ್ತಿಗತವಾದ ವೆಷ್ಟಿ ಹೌ ಮೆನಿ ವೆಷ್ಟಿ ಅಂತ ನೀವು ಕೇಳ್ತೀರಾ ಇದು ಈ ರೂಮಿನಲ್ಲಿ 25 ವೆಷ್ಟಿ ಇದ್ದಾರೆ ಈ ಗುರುಕುಲದಲ್ಲಿ 200 ಜನ ವೆಷ್ಟಿ ಇದ್ದಾರೆ ಹಂಗೆ ಹೋಗು ಇನ್ನು ನಿನ್ನೆ ಇಲ್ಲಿಗೆ ಹಿಡಿದಿಲ್ಲ ಕಿಡ್ನಿ ಹಿಡಿದಿಲ್ಲ ಸೊಳ್ಳೆ ಹಿಡಿದಿಲ್ಲ ಇದೇ ಬಂದು ಹಾರೋತಲ್ಲ ಅದನ್ನು ಹಿಡಿದಿಲ್ಲ ಇವನ್ನೆಲ್ಲ ಹಿಡಿದ್ರೆ ಎಷ್ಟು ಜೀವರಾಶಿಗಳು ಅವರ ಸಿದ್ಧಾಂತ ಪ್ರಕಾರ ಅಷ್ಟಿವೆ ಅಂತ ಅಷ್ಟ ಆತ್ಮರುಗಳು ಇದ್ದಾರೆ ಇದು ಶ್ರುತಿಗೆ ವಿರುದ್ಧವಾದ ಹೇಳಿದಪ್ಪ ಶ್ರುತಿಯು ಅದ್ವೈತವನ್ನು ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ನೀವು ಹೇಳಿದ್ದನ್ನು ಒಪ್ಕೊಂಡ್ರೆ ಶ್ರುತಿಯು ಅದ್ವೈತವನ್ನು ಹೇಳೋ ಅವಶ್ಯಕತೆ ಇದ್ದಿದ್ದಿಲ್ಲ ಶ್ರುತಿಯು ಅದ್ವೈತವನ್ನು ಹೇಳಿದೆ ಅಂತ ನೀವು ಹೇಳಿದ್ರೊಳಗೆ ಏನು ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕು ನೋಡು ಹಂಗೆ ಕುತ್ಕೋಬೇಡ ಸ್ವಲ್ಪ ವಿಚಾರ ಮಾಡು ಸ್ವಲ್ಪ ತಿದ್ದುಪಡಿ ಮಾಡ್ಕೋ ಸಾಂಖ್ಯಾದಿ ದರ್ಶನೇನ ಸಾಂಖ್ಯಾದಿ ದರ್ಶನೇನ ವಿಶೇಷಾತ್ ವಿಶೇಷಾತ್ ನಿಶ್ಯತೇ ಚ ಸರ್ವ ಉಪನಿಷದಾಂ ಸರ್ವ ಉಪನಿಷದಾಂ ಸರ್ವ ಆತ್ಮ ಐಕ್ಯ ಪ್ರತಿಪಾದಕತ್ವಂ ಸರ್ವ ಆತ್ಮ ಐಕ್ಯ ಪ್ರತಿಪಾದಕತ್ವಂ ಸರ್ವ ಆತ್ಮ ಐಕ್ಯ ಪ್ರತಿಪಾದಕತ್ವ ಸಮಸ್ತ ಉಪನಿಷತ್ತುಗಳು ಸರ್ವಾತ್ಮ ಭಾವವನ್ನು ವಿವರಿಸುತ್ತವೆ ವಿನಃ ಅನೇಕ ಆತ್ಮ ಭಾವವನ್ನು ವಿವರಿಸುವುದಿಲ್ಲ. ಎಲ್ಲ ಉಪನಿಷತ್ತುಗಳ ಸಾರ ಎಲ್ಲಿದೆ ತಾತ್ಪರ್ಯ? ಸರ್ವ ಆತ್ಮ ಈ ಐಕ್ಯ ಪ್ರತಿಪಾದಕತ್ವ, ಸಮಸ್ತ ಆತ್ಮರಲ್ಲಿ ಐಕ್ಯವನ್ನು ತೋರಿಸುವುದು ಅದರ ಹೃದಯ, ಅದರ ತಾತ್ಪರ್ಯ. ಯಾವುದು ತಾತ್ಪರ್ಯ? ಉಪನಿಷತ್ತುಗಳಲ್ಲಿಯ ತಾತ್ಪರ್ಯ. ಅತ ಯುಕ್ತಮೇವ ಅಸ್ಯ ಆಧ್ಯಾತ್ಮಿಕಸ್ಯ ಪಿಂಡಾತ್ಮನಃ ದ್ಯೂಲೋಕಾದಿ ಅಂಗತ್ವೇನ ನಿರಾಳಾತ್ಮನ ಅಧಿದೈವಿಕೇನ ಏಕತ್ವಂ ಅಭಿಪ್ರೇತ್ಯ ಸಪ್ತಾಂಗತ್ವವಚನ. ಅತ ಯುಕ್ತಮೇವ, ಏನಪ್ಪ ಯುಕ್ತ? ಶ್ರುತಿಯು ಈ ಸಿದ್ಧಾಂತವನ್ನ ಮುಂದೆ ಇಟ್ಟಿದ್ದರಿಂದಾಗಿ ಆ ಸಿದ್ಧಾಂತವನ್ನ ಇಟ್ಟುಕೊಂಡೇ ನಾವು ಪ್ರಮಾಣಗಳಲ್ಲಿ ಅರ್ಥವನ್ನು ಹುಡುಕಬೇಕು, ವ್ಯಾಖ್ಯಾನಗಳಲ್ಲಿ ಅರ್ಥವನ್ನು ಹುಡುಕಬೇಕು. ವ್ಯಾಖ್ಯಾನಗಳಲ್ಲಿ ಶ್ರುತಿಮತ ತರ್ಕ ಅನುಸಂಧೀಯತ ಏನಂತಂದ್ರೆ ಇಲ್ಲಿ ಸಾಧನ ಪಂಚಕನ ಏನಂದ್ರೆ ಶ್ರುತಿಮತ ತರ್ಕ, ಶ್ರುತಿಯಲ್ಲಿ ಯಾವ ತರ್ಕ ಇದೆಯೋ ಆ ತರ್ಕವನ್ನೇ ನಾವು ಅನುಸರಿಸಿಕೊಂಡು ಹೋಗ್ಬೇಕು. ದುಸ್ತರ್ಕ ಸುವಿರಮ್ಯತ, ವ್ಯಕ್ತಿಗತವಾದ ಏನು ತರ್ಕಗಳವಲ್ಲ ಸ್ವಲ್ಪ ಗಂಟೆ ಕಟ್ಟಿ ಪಕ್ಕಕ್ಕೆ ನೀ ಅನ್ನುವುದನ್ನ ಭಗವತ್ಪಾದಾಚಾರ್ಯರು ಹೇಳಿದಂತೆ ಇಲ್ಲಿ ಕೂಡ ನಾವು ಕಾಣ್ತೀವಿ. ಈ ಪಿಂಡಾಂಡ ಅಂದ್ರೇನು? ವ್ಯಕ್ತಿಗತ ಆತ್ಮ ಅಂದ್ರೇನು? ಈ ಜೀವಭೂತಾತ್ಮ ಮತ್ತು ಈ ವಿರಾಟ್ ಬ್ರಹ್ಮಾಂಡ, ಇವು ಎರಡು, ಪಿಂಡಾತ್ಮನಃ ಮತ್ತು ದ್ಯೂಲೋಕಾದ್ಯಂಗತ್ವೇನ ವಿರಾಟ ಆತ್ಮ. ದ್ಯೂಲೋಕ ಪೃಥ್ವಿ ಪಾದಗಳನ್ನು, ದ್ಯೂಲೋಕವನ್ನು ತಲೆಯನ್ನಾಗಿ ಮಾಡಿಕೊಂಡಂತಹ ವಿರಾಟ ಆತ್ಮ, ಇವರಿಬ್ಬರು ಬೇರೆ ಅಲ್ಲ ರೀ. ಪಿಂಡಾತ್ಮನಃ ದ್ಯೂಲೋಕಾದ್ಯಂಗತ್ವೇನ ವಿರಾಟ ಆತ್ಮನ, ಅದನ್ನ ಆದಿದೈವಿಕ ಅಂತಲೂ ಕರೀತಾರೆ. ಇವು ಎರಡು ಬೇರೆ ಅಲ್ಲ, ಏಕತ್ವ ಅಭಿಪ್ರೀತ್ಯ. ಇವೆರಡು ಬೇರೆ ಅಲ್ಲ, ಇವೆರಡು ಒಂದೇ. ಮಣ್ಣಿನಿಂದ ಮಾಡಿದ ಚಾಯಿ ಕಪ್ಪು ಸಿದ್ಧಾರೂಢ ಮಠದಲ್ಲಿ ಮಾಡಿದಂತಹ ಮಹಾನ್ ಮಹಾನ್ ಕಡಿಗೆಗಳು ಎರಡು ಬೇರೆ ಬೇರೆನಾ ಒಂದೇನಾ? ಒಂದೇ ರೀ. ಅದು 5,000 ಮಂದಿಗೆ ಅಡಿಗೆ ಮಾಡ್ಲಿಕ್ಕಾಗಿರ್ಬಹುದು, ಇದು ಒಬ್ಬರಿಗೆ ಅಡಿಗೆ ಮಾಡ್ಲಿಕ್ಕಿರ್ಬಹುದು, ಪ್ರಶ್ನೆ ಅದಲ್ಲ. ಇದು 1 ಲೀಟರ್ ಇರ್ಬೋದು, ಅದು 5,000 ಲೀಟರ್ ಸಿಗ್ಬೋದು, ಅದು ಪ್ರಶ್ನೆ ಅಲ್ಲ. ಕಂಟೆಂಟ್ ಏನಿದೆ ಎಲ್ಲರಲ್ಲಿ, ಕಂಟೆಂಟ್ ಏನಿದೆ ಎಲ್ಲರಲ್ಲಿ, ಉಪಾದಾನ ಏನಿದೆ ಎಲ್ಲರಲ್ಲಿ, ಇರುವಂತಹ ತತ್ವ ಏನಿದೆ, ಮಣ್ಣು ಮಣ್ಣು ಅದೇ ಮಣ್ಣೇ, ಈ ಮಣ್ಣು ಈ ಮಣ್ಣೇ ಆ ಮಣ್ಣು, ಒಂದನ್ನ ವಿರಾಟ್ ಆತ್ಮ ಅಂತ ಕರೆದು ಇನ್ನೊಂದನ್ನ ನಾವು ಪಿಂಡಾತ್ಮ ಅಂತ ಕರೆದಿದ್ದಾರೆ. ಪಿಂಡಾತ್ಮನಿಗೆ ಸತ್ಯತ್ವ ಬುದ್ಧಿ ಕೊಟ್ಟಿದ್ದಾದರೆ ಅವಷ್ಟು ಪಿಂಡಾತ್ಮಗಳು ಬೇರೆ ಬೇರೆ ಬೇರೆ ಬೇರೆ ಅಂತ ಇದ್ವ. ಸತ್ಯತ್ವ ಬುದ್ಧಿ ನಾವು ಕೊಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇಲ್ಲಿ. ಯಾಕೆ ಕೊಡುವ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದೇನು ಪಿಂಡಾತ್ಮನ ಉಪಾಧಿ ಅಂತ ಕರಿತೀರಿ, ವಿರಾಡ ಆತ್ಮನ ಉಪಾಧಿ ಅಂತ ಕರಿತೀರಿ, ಆ ಉಪಾಧಿ ಬರೀ ನಾಮರೂಪ ಅಷ್ಟೇ. ಅದು ಆರೋಪಿತ ವಿರಾಡ ಆತ್ಮ ಆರೋಪಿತ, ಪಿಂಡಾತ್ಮ ಆರೋಪಿತ, ದಪ್ಪದಾದ ಹಗ್ಗ, ದಪ್ಪವಾದ ಹಗ್ಗದಲ್ಲಿ ಕಂಡ ದೊಡ್ಡ ಹೆಬ್ಬಾವು ಸರ್ಪವು ಸಣ್ಣದಾದ ಹಗ್ಗದಲ್ಲಿ ಕಂಡ ಸಣ್ಣ ಹಾವು ಎರಡರಲ್ಲಿ ಯಾವುದು ಸತ್ಯ? ಅದು ದಪ್ಪ ಇದ್ದರೆ ದೊಡ್ಡದಿದ್ದರೆ ಅದು ಅದು ಕುರಿಗಳನ್ನೇ ನುಂಗುತ್ತದೆ. ಅದು ದೊಡ್ಡದು. ಎರಡರಲ್ಲಿ ಯಾವುದು ದೊಡ್ಡದು ಅಲ್ಲ, ಯಾವುದು ಸಣ್ಣದು ಅಲ್ಲ. ಯಾಕೆ? ಎರಡೂ ಆರೋಪಿತ. ಜೀವಲೋಕ ಪೃಥ್ವಿ ಪಾದ ಅಂತ ಏನು ನೀವು ವಿರಾಟನನ್ನ ಕರೀತೀರಿ, ಆರೋಪಿತ. ಪ್ರಪಂಚದ ಯಾವ ವಸ್ತುಗಳಾಗಲಿ ಯಾವ ಪದಾರ್ಥಗಳಾಗಲಿ ನಾನು ಆರೋಪಿತ ಪದಾರ್ಥ, ನಾನು ಆರೋಪಿತ ಜೀವಾತ್ಮ ಅಂತ ಬಂದು ಹೇಳ್ಕೊಳ್ಳೋದಿಲ್ಲ. ಇದು ಬಂದು ಹೇಳ್ಕೊಳ್ಳೋದಿಲ್ಲ, ನಾನು ಮೊದಲು ಬರೀ ಮರವಾಗಿದ್ದೆ, ಇವರೆಲ್ಲರೂ ಕೂಡಿ ನನಗೊಂದು ನಾಮ ಕೊಡಬೇಕು, ರೂಪ ಕೊಡಬೇಕು ಅಂತೇಳಿ ಇವರೆಲ್ಲರೂ ನನಗೆ ಸ್ಟೂಲ್ ಮಾಡಿದ್ರು, ನನ್ನ ಹೆಸರು ಸ್ಟೂಲ್ ಅಂತ ಹೇಳ್ಕೊಳ್ತದ? ನಿನ್ನ ಹೊರತುಪಡಿಸಿ ಈ ಮೂಗಿನಿಂದ ಆಚೆಗೆ ಏನಿದೆಯೋ ಅದಷ್ಟು ಜಡವೇ. ಅದಷ್ಟು ಆರೋಪಿತವೇ. ಒಂದಂತೂ ಮುಗಿದೋಯ್ತು ಅಂತ ಯಾರ ದೃಷ್ಟಿಯಲ್ಲಿ ಸಿದ್ಧವಾಯಿತು? ಯಾರ ದೃಷ್ಟಿಯಲ್ಲಿ ಸಿದ್ಧವಾಯಿತು? ಜೀವಾತ್ಮ ದೃಷ್ಟಿಯಲ್ಲಿ ಸಿದ್ಧವಾಯಿತು. ಏನು ಸಿದ್ಧ ಆಯಿತು? ಜಗತ್ತು ಮಿಥ್ಯ. ಅಷ್ಟು ಬಿಟ್ಕೊಂಡು ಈ ಜಗತ್ತು ಏನಿದ್ದ ಜೀವಾತ್ಮ ಇವನು ಮೂಗಿನವರೆಗೂ ಇನ್ನೂ ಸತ್ಯ ಅಂತ ಅನ್ಕೊಂಡಾನೆ. ಮೂಗಿನ ಆಚೆಗೆಲ್ಲ ಮಿಥ್ಯ ಮಾಡಿದ. ಆದ್ರೆ ತಾನು ಎಲ್ಲಿವರೆಗೂ ಇದ್ದಾನವ? ಮೂಗಿನ ತುದಿಯವರೆಗೂ ಇದ್ದಾನ. ಕಿವಿ ನೋವಾದಾಗ, ಕಣ್ಣು ನೋವಾದಾಗ, ಗಂಟು ನೋವಾದಾಗ ನಾವು ಟೆಸ್ಟ್ಗೆ ಹೋಗ್ತೇವಿಲ್ಲ, ಏನು ಮೂಗನ ಕಳಿಸ್ತೇವ? ಯಾರು ಹೋಗೋದು? ನಾವೇ ತಾನು ಹೋಗೋದು. ಓ, ಹಾಗಾದ್ರೆ ಇಲ್ಲಿವರೆಗೂ ನೀವು ಇದ್ದೀ ಅಂತ ಆಯ್ತಲ್ಲ, ಅದು ಏನು? ಅದು ಆರೋಪಿತ. ಇದು ಆರೋಪಿತ, ಅದು ಆರೋಪಿತ. ಹೌದು, ಎರಡು ಆರೋಪಿತ. ಯಾರಿಂದ ಆರೋಪಿತ ಆಯಿತು? ಇಟ್ ಇಸ್ ಇಮ್ಮಟೀರಿಯಲ್ ಫಾರ್ ಅಸ್. ಹೌ ಮಚ್ ಆರೋಪಿತ ಆಯಿತು? ಇಟ್ ಇಸ್ ಆಲ್ಸೋ ಇಮ್ಮಟೀರಿಯಲ್. ಹೌ ಇಂಟೆನ್ಸಿವ್ಲಿ ಆರೋಪಿತವಾಯಿತು ಅದು ಕೂಡ ನಮ್ಗೆ ಮುಖ್ಯ ಅಲ್ಲ. ಆರೋಪಿತ, ದಟ್ಸ್ ಎಂಡ್. ಬಾಯ್ ಮುಚ್ಚು, ಮಾತಾಡಬೇಡ ಹೆಂಚಿ. ಆರೋಪಿತ ಹೌದಾ? ಈಗ ಆರೋಪಿತವನ್ನ ಆರೋಪಿತ ಅಂತ ನಾವು ಗುರುತಿಸಿದ ನಂತರ ದ್ವೈತವು ಆರೋಪಿತ ಅಂತ ಒಟ್ಟಾರೆ ಎಲ್ಲರೂ ಸೇರಿಸ್ಬಿಡಿ. ಅದು ಉಡುಪಿಯವ್ರನ್ನು ಸೇರಿಸ್ರಿ, ಮೇಲ್ಕೋಟೆಯವ್ರನ್ನು ಸೇರಿಸ್ರಿ, ಎಲ್ಲರೂ ಸೇರಿಸ್ಬಿಟ್ಟು ದ್ವೈತ ಏನಾಯ್ತು? ಆರೋಪಿತ. ಯಾವುದಾದರೂ ಒಂದು ಆರೋಪವಾಗಬೇಕಾದರೆ ಅಲ್ಲಿ ಒಂದು ಅಧಿಷ್ಠಾನ ಇರಬೇಕು. ಅಧಿಷ್ಠಾನ ಇಲ್ಲದೇನೆ ಆರೋಪ ಆಗೋದಿಲ್ಲ. ಸರ್ಪದ ಆರೋಪ ಹಗ್ಗದ ಅಧಿಷ್ಠಾನ, ಪುರುಷನ ಆರೋಪ ಮರದ ತುಂಡು ಮರದ ಅಧಿಷ್ಠಾನ. ಸ್ಥಾನೋ ಪುರುಷ. ಇವು ಎರಡು ಆರೋಪಿತಗಳಾದ ಮೇಲೆ ಅಧಿಷ್ಠಾನ ಎರಡ ಒಂದ ಅಂತ. ಎರಡ್ಯಾಕಾಗಿರ್ಬಾರ್ದು? ಅದರ ಅಧಿಷ್ಠಾನ ಒಂದು, ಇದರ ಅಧಿಷ್ಠಾನ ಒಂದು. ಹಂಗ್ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ? ಅಧಿಷ್ಠಾನ ಒಂದೇ, ನಾವು ಒಪ್ತೀನಿ ಅಧಿಷ್ಠಾನ ಒಂದೇ. ಆದ್ರೆ ಅದು ನನಗೆ, ನನ್ನ ನನಗೆ ಅಧಿಷ್ಠಾನ ಇದಾದ್ರೆ ಅವರಿರೋದು ಸ್ಥಾನ ಇನ್ನೊಂದು ಅಂದ್ರೆ ಎರಡಾಗೂ ಇಲ್ಲ. ಹೀಗೆ ಗೊಂದಲಗಳು ಹೇಳ್ಬಾರ್ದು ಅಂತ ಇದನ್ನ ಎರಡನ್ನೂ ಸೇರಿಸ್ಬಿಡ್ಬೇಕು, ಐಕ್ಯ ಮಾಡ್ಬಿಡ್ತೀರ. ಯಾವ್ದನ್ನು ಇಂಡಿವಿಜುವಲ್ ಮತ್ತು ಟೋಟಲ್, ಇದೇನು ಪಿಂಡಾತ್ಮ ಇದೆ ವೆಸ್ಟಿ, ಆಮೇಲೆ ಸಮಷ್ಟಿಗೆ ಏನು ವಿರಾಡಾತ್ಮ ಇದೆ, ಇವು ಎರಡನ್ನು ಐಕ್ಯ ಮಾಡಬೇಕು. ಹೇಗೆ ಐಕ್ಯ ಮಾಡೋದು? ವಿವೇಕದಿಂದ. ಅದು ಅಧ್ಯಾರೋಪಿತ, ಇದು ಅಧ್ಯಾರೋಪಿತ, ಎರಡೂ ಆರೋಪಿತವಾದ್ಮೇಲೆ ಇದು ದೊಡ್ಡದು ಸಣ್ಣದು ಅನ್ನೋ ಪ್ರಶ್ನೆನೇ ಇಲ್ಲ. ಎಲ್ಲಿವರೆಗೂ ಎರಡನ್ನು ನೀವು ಐಕ್ಯ ಮಾಡೋದಿಲ್ವೋ ಅಲ್ಲಿವರೆಗೂ ಆತ್ಮ ಐಕ್ಯತೆ ನಿಮಗೆ ಸ್ಪಷ್ಟ ಮಾಡ್ಲಿಕ್ಕೆ ಆಗೋದಿಲ್ಲ. ಆತ್ಮ ಏಕತ್ವ ಸ್ಪಷ್ಟ ಮಾಡಲಿಕ್ಕಾಗಿ ಇವುಗಳನ್ನು ನಾವು ಆರೋಪಿತವಾದವುಗಳನ್ನ ನಾವು ಒಂದು ಮಾಡಲೇಬೇಕು. ಇವೆರಡರಲ್ಲಿ ಏಕತ್ವ ಸಿದ್ಧವಾಗಬೇಕು. ಯಾವರಲ್ಲಿ? ಈ ಪಿಂಡಾತ್ಮ ಮತ್ತು ವಿರಾಡಾತ್ಮ, ಇವರಲ್ಲಿ ಐಕ್ಯತ್ವ ಮೊದಲಾಗಬೇಕು. ಇವೆರಡು ಐಕ್ಯವಾಗಿದ್ದಾದರೆ ಹೇಗೆ ವಿವೇಕದಿಂದ ಇವು ಆರೋಪಿತ ಮಿಥ್ಯಾ ತೋರಿ ಅಡಗುವಂತಹವೇ ವಿನಃ ಇದರೊಳಗೆ ಯಾವ ಸತ್ಯವೂ ಇಲ್ಲ ಅಂತ ಯಾವಾಗ ನಾವು ಸಿದ್ಧ ಮಾಡ್ತೀವಿ ಆವಾಗ ಉಳಿತೇನು ಅನ್ನೋ ಪ್ರಶ್ನೆ ಬರ್ತದೆ. ಪಿಂಡಾತ್ಮನಃ ದ್ಯೂಲೋಕಾದಿ ಅಂಗತ್ವೇನ ವಿರಾತ್ಮನ ಆದಿದೈವಿಕೇನ ಏಕತ್ವಂ, ಗೊತ್ತೇ ಶಬ್ದ ಅದನ್ನು ಹೇಳ್ತಾ ಇದ್ದ ಇಷ್ಟದಲ್ಲಿ ಏಕತ್ವಂ ಏಕತ್ವ ಅಂತ ಹೇಳಿದ್ನಲ್ಲ, ಎರಡರಲ್ಲಿ ಏಕತ್ವಂ ಅಭಿಪ್ರೇತ್ಯ ಅದನ್ನ ಒಂದು ಮಾಡಲಿಕ್ಕಾಗಿ ಇಷ್ಟು ಕೊಡ್ತಾರೆ ನೋಡ್ರಿ. ಏನು ಸಪ್ತಾಂಗತ್ವ ವಚನ ಏಕೋನ ವಿಂಶತಿ ಮುಖ, ಅವನಿಗೂ ಏಕೋನ ವಿಂಶತಿ ಮುಖ, ಇವನಿಗೂ ಏಕೋನ ವಿಂಶತಿ ಮುಖ, ಅವನಿಗೂ ಸಪ್ತಾಂಗ ಇವನಿಗೂ ಸಪ್ತಾಂಗ, ಎರಡು ಕ್ಯಾರೆಕ್ಟರ್ ಒಂದೇ ಅಲ್ವಲ್ಲ, ಬೇರೆ ಬೇರೆ ಕ್ಯಾರೆಕ್ಟರ್ ಇಲ್ಲ. ಏಕತ್ವ ಅಭಿವೃದ್ಧಿ ಸಪ್ತಾಂಗ ಸಪ್ತಾಂಗತ್ವ ವಚನ ಮೂರ್ಧಾತಿ ಮೂರ್ಧಾತಿ ವ್ಯಪತಿಷ್ಠತ ವ್ಯಪತಿಷ್ಠತ ಇತ್ಯಾದಿ ಲಿಂಗ ದರ್ಶನಾಚ್ಯ ಇತ್ಯಾದಿ ಲಿಂಗ ದರ್ಶನಾಚ್ಯ. ಲಿಂಗದ ಲಕ್ಷಣಗಳು ಸಾಂದ್ರೋಗ್ಯ, ಸಾಂದ್ರೋಗ್ಯದಲ್ಲಿ ಒಂದು ಕಥಾಭಾಗ ಬರ್ತದೆ. ಮೂರ್ಧಾತಿ ವ್ಯಪತಿಷ್ಠತ, ನನ್ನ ತಲೆ ಬಿದ್ದು ಬಿಡುತ್ತದೆ ಅಂತ ಒಂದು ಬರ್ತದೆ. ಅದೇನು ತೋರಿಸ್ತದೆ ಅಂತಂದ್ರೆ ಅವನಲ್ಲಿರುವಂತಹ ಆರೋಪಿತ ಇವನಲ್ಲಿರುವಂತಹ ಆರೋಪಿತ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅನ್ನೋದನ್ನು ತೋರಿಸ್ತದೆ. ಉಪಮನ್ಯುವಿನ ಮಗನಾದ ಪ್ರಾಚೀನ ಶಾಲನೆಂಬುವನು ದ್ಯೂಲೋಕವನ್ನೇ ವೈಶ್ವಾನರವೆಂದು ಉಪಾಸನೆ ಮಾಡುತ್ತಿದ್ದನು. ಇಡೀ ದ್ಯೂಲೋಕವನ್ನ ವೈಶ್ವಾನರ ಅಂತ ಉಪಾಸನೆ ಮಾಡಿದ. ಅಶ್ವಪತಿ ಎಂಬ ರಾಜನ ಬಳಿಯಲ್ಲಿ ಜಿಜ್ಞಾಸೆ ಮಾಡುತ್ತಿರುವಾಗ ಆಚಾರ್ಯನು ಇದು ವೈಶ್ವಾನರನ ತಲೆಯು, ಇದನ್ನೇ ಪೂರ್ಣ ವೈಶ್ವಾನರನ್ನು ಉಪಾಸನೆ ಮಾಡುತ್ತಾ ಇದ್ದಿದ್ದರೆ, ಪೂರ್ಣ ವಿದ್ಯೆಯನ್ನು ನನ್ನಿಂದ ಕಲಿತುಕೊಳ್ಳದೆ ಇದ್ದಿದ್ದರೆ ನಿನ್ನ ತಲೆಯು ಬಿದ್ದು ಹೋಗುತ್ತಿತ್ತು. ನೀವು ಉಪಾಸನೆ ಮಾಡದೆ ಹೋಗಿದ್ದರೆ, ನನ್ನ ಉಪದೇಶವನ್ನು ಕೇಳದೆ ಹೋಗಿದ್ದರೆ, ನಾ ಕೊಟ್ಟ ಉಪದೇಶವನ್ನು ಅರ್ಥ ಮಾಡಿಕೊಳ್ಳದೆ ಹೋಗಿದ್ದರೆ ನಿನ್ನ ತಲೆ ಏನಾಗ್ತಿತ್ತು? ಬಿದ್ದು ಹೋಗ್ತಿತ್ತು ಎಂದಿದ್ದಾನೆ. ಉಪಾಸಕನಿಗೂ ಉಪಾಸ್ಯವಾದ ವೈಶ್ವಾನರನಿಗೂ ಏಕತ್ವ ಹೇಳುವುದು ಶುದ್ಧ ಅಭಿಪ್ರಾಯವೆಂದು ಇದರಿಂದ ಸೂಚಿತವಾಗುತ್ತದೆ. ಇದರಂತೆ ನೀನು ಕುರುಡನಾಗಿ ಬಿಡುತ್ತಿದ್ದೆ ಎಂದು ಮತ್ತೊಂದು ಲಿಂಗವೂ ಇದೆ, ಇನ್ನೊಂದು ವಚನ ಇದೆ ಪುರಾಣದಲ್ಲಿ ಮಾತನಾಡಿ ತಗೊಂಡಿದ್ದ. ಓಕೆ, ಅಲ್ಲಿಗಾಯ್ತಲ್ಲ. ಹದಿಮೂರನೇ ಭಾಷ್ಯ ವಿರಾಜ ಏಕತ್ವಂ ಉಪಲಕ್ಷಣಾರ್ಥಂ ಉಪಲಕ್ಷಣಾರ್ಥಂ ಹಿರಣ್ಯಗರ್ಭ ಹಿರಣ್ಯಗರ್ಭ ಅವ್ಯಾಕೃತ ಆತ್ಮನಃ ಅವ್ಯಾಕೃತ ಆತ್ಮನಃ ಉಕ್ತಂ ಚ ಉಕ್ತಂ ಚ ಏತತ್ ಏತತ್ ಮಧುಬ್ರಾಹ್ಮಣೇ ಮಧುಬ್ರಾಹ್ಮಣೇ ಯಶ್ಚ ಯಶ್ಚ ಅಯಂ ಅಯಂ ಅಸ್ಯಾಂ ಅಸ್ಯಾಂ ಪೃಥಿವ್ಯಾ ಅಮೃತಮಯ ಅಮೃತಮಯ ಪುರುಷ ಪುರುಷ ಯಶ್ಚ ಯಶ್ಚ ಅಯಂ ಅಯಂ ಅಧ್ಯಾತ್ಮಂ ಅಧ್ಯಾತ್ಮಂ ಇತ್ಯಾದಿ ಇತ್ಯಾದಿ. ವಿರಾಟ್ ಆತ್ಮ ಯಾರು ಹೇಳಿದ್ರ ಆತ್ಮ ಜಾಗೃತಾವಸ್ಥೆಯ ಅಭಿಮಾನಿ, ಜಾಗೃತಾವಸ್ಥೆಯ ಅಭಿಮಾನಿ ವಿರಾಡ್ ಆತ್ಮ. ಅವನು ಎಷ್ಟಿದ್ದಾರೋ ಒಬ್ಬನೇ ಉಪಲಕ್ಷಣಾರ್ಥಂ. ವಿರಾಡ್ ಆತ್ಮ ಅವನು ಉಪಲಕ್ಷಣಾರ್ಥಂ ಒಬ್ಬನೇ ಇದ್ದಾನೆ. ಹೇಗಿದ್ದಾನೆ? ಹಿರಣ್ಯ ಗರ್ಭ ವ್ಯಾಕೃತ ಆತ್ಮನೋ. ಇವರಿಬ್ಬರಲ್ಲ, ಹಿರಣ್ಯ ಗರ್ಭ ಮತ್ತು ವ್ಯಾಕೃತ ಆತ್ಮ. ಹಿರಣ್ಯ ಗರ್ಭ ಅವ್ಯಾಕೃತ ಆತ್ಮ ನೋಡಿ, ಹಿರಣ್ಯ ಗರ್ಭ ಮತ್ತು ಅವ್ಯಾಕೃತ ಆತ್ಮ ಅಂತ ಇಬ್ಬರಲ್ಲ ಇವರು, ಒಬ್ಬರೇ ಒಬ್ಬರೇ ಹಿರಣ್ಯ ಗರ್ಭ ಅಂತನೂ ಹೆಸರಿಸಲಾಗಿದೆ ಮತ್ತು ಅವ್ಯಾಕೃತ ಆತ್ಮ ಎಂದು ಹೆಸರಿಸಲಾಗಿದೆ. ಇವರಿಬ್ಬರು ಇವರಿಬ್ಬರನ್ನ ಸೇರಿಸಿ ವಿರಾಡ್ ಆತ್ಮ. ಯಾರಿಬ್ಬರನ್ನ ಸೇರಿಸಿ? ಅವ್ರು ಇಬ್ಬರನ್ನ ಯಾಕೆ ಸೇರಿಸ್ಲಿಕ್ಕೆ ಹೋದ್ವಿ ನಾವು? ಎರಡು ಒಂದೇ, ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳನ್ನ, ಆದ್ರೆ ಅವ್ರು ಎರಡು ಒಂದೇ. ಆ ಸೇರಿಸಿ ಒಂದು ಹೆಸರು ಕೊಟ್ವಿ. ಏನ್ ಕೊಟ್ವಿ? ವಿರಾಜ ಏಕತ್ವ. ವಿರಾಜ ಏಕತ್ವ ಅಂದ್ರೆ ವಿರಾಡ್ ಏಕತ್ವ. ವಿರಾಟ್ ವಿರಾಜ ಏಕತ್ವ ಇಸ್ ಈಕ್ವಲ್ ಟು ವಿರಾಡ್ ಏಕತ್ವ. ಇಲ್ಲಿ ಪ್ರಮಾಣ ಕುತ್ರ ಅಸ್ತಿ? ಎಲ್ಲಿದೆ ಪ್ರಮಾಣ? ಹೀಗೆ ನೀವು ಹೇಳಿದ್ದಕ್ಕೆ ಮಧು ಬ್ರಾಹ್ಮಣೇ ಏನು ತಿಳಿಯಲಿ? ಯಶ್ಚ ಅಯಂ ಅಸ್ಯಾಂ ಪೃಥಿವ್ಯಾಂ ತೇಜ. ಈ ಪೃಥ್ವಿಯಲ್ಲಿ ಯಾವುದು ತೇಜಪುಂಜವಾಗಿದೆಯೋ, ಈ ಪೃಥ್ವಿಯಲ್ಲಿ ಯಾವುದು ತೇಜೋಮಯವಾಗಿದೆಯೋ ಅಮೃತಮಯವಾಗಿದೆಯೋ ಅದೇ ಪುರುಷನು ಅಧ್ಯಾತ್ಮಂ. ಅದೇ ತೇಜಸ್ಸು ಮತ್ತು ಅದೇ ಅಮೃತ ಸ್ವರೂಪವಾದ ಪುರುಷನು ಅಧ್ಯಾತ್ಮಂ. ನಮ್ಮೆಲ್ಲರ ಒಳಗೂ ಇದ್ದಾನೆ, ಅಲ್ಲೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ. ಸೃಷ್ಟಿಯು ಯಾವುದರಿಂದಾಗಿ ಚೇತನವಾಗಿ ತೋರ್ತಾ ಇದೆಯೋ, ಶಬ್ದಗಳು ಹಾಗೆ ಬರಬೇಕು. ಸೃಷ್ಟಿಯು ಯಾವ ಕಾರಣದಿಂದಾಗಿ ಚೇತನವಾಗಿ ತೋರ್ತಾ ಇದೆಯೋ ಆ ಕಾರಣವನ್ನ ತೇಜಸ್ಸು ಅಂತ ಕರೀತಾರೆ. ಆ ತೇಜಸ್ಸು ಇನ್ನು ನಮ್ಮ ನಮ್ಮ ಏನು ಇಂಡಿವಿಜುವಲ್ ಆತ್ಮ ಇವನು ಚೇತನವಾಗಿ ಕಾಣ್ತಾ ಇದ್ದಾನೋ ಈ ತೇಜಸ್ಸು, ಇವೆರಡು ಬೇರೆ ಬೇರೆ ಅಲ್ಲ. ಯಶ್ಚ ಅಯಂ ಅಧ್ಯಾತ್ಮಂ. ಇಲ್ಲಿರುವಂತಹ ನಮ್ಮ ಶರೀರದಲ್ಲಿರುವಂತಹ ಯಾವ ತೇಜಸ್ಸು ಇದೆಯೋ ಮತ್ತು ಅಲ್ಲಿರುವಂತಹ ಯಾವ ತೇಜಸ್ಸು ಇದೆಯೋ, ಅಲ್ಲಿ ಅಂದ್ರೆ ಎಲ್ಲಿ? ಪೃಥಿವ್ಯಾ ಸೃಷ್ಟಿಯಲ್ಲಿಯ ತೇಜಸ್ಸು ಇದೆಯೋ, ಇವೆರಡು ಬೇರೆ ಬೇರೆ ಅಲ್ಲ. ಸುಷುಪ್ತ ಅವ್ಯಾಕೃತ ಯೋಹೋ ತು ಏಕತ್ವಂ ಸಿದ್ಧಮೇವ ನಿರ್ವಿಶೇಷತ್ವಾತ್. ಮತ್ತೆ ಹೇಳ್ತಾರೆ, ನಾವು ಮೊದಲೇ ಸಿದ್ಧ ಮಾಡಿಬಿಟ್ಟಿದ್ದೀವಿ. ಸುಷುಪ್ತ ಮತ್ತು ಅವ್ಯಾಕೃತ ಇವು ಎರಡಲ್ಲ. ಸುಷುಪ್ತದ ಅರ್ಥನೇ ಅವ್ಯಾಕೃತ, ಅವ್ಯಾಕೃತದ ಅರ್ಥನೇ ಸುಷುಪ್ತ. ಅವ್ಯಾಕೃತ ಅಂದ್ರೇನು? ಅನ್ಮ್ಯಾನಿಫೆಸ್ಟೆಡ್, ಉಂಟಾಗುವ ಪೂರ್ವದ ಸ್ಥಿತಿ. ಏನು ಉಂಟಾಗ್ತದೆ ಗೊತ್ತಿಲ್ಲ. ನಾ ಬಲಗಡೆ ಹೇಳ್ತೇನೋ, ಎಡಗಡೆ ಹೇಳ್ತೇನೋ, ಧಡಕ್ ಅಂತ ಹೇಳ್ತೇನೋ, ನಿಧಾನ ಹೇಳ್ತೇನೋ, ಎದ್ದೆದ್ದು ಹೇಳ್ತೇನೋ, ಬಿದ್ದು ಬಿದ್ದು ಹೇಳ್ತೇನೆ, ಹೆಂಗ್ ಹೇಳ್ತೇನೆ ನನಗೆ ಗೊತ್ತಿಲ್ಲ. ಅದು ಅಲ್ಲಿವರೆಗೂ ನಾನು ಯಾರು? ಸುಷುಪ್ತ. ಹ್ಞೂ ಅನ್ನದ ಹೋದ್ರೆ ಮುಂದೆ ಮುಂದೆ ಮತ್ತೆ ಅದೇ ವಾಕ್ಯ ಕೊಡ್ತೇನೆ. ಮತ್ತೆ ನಾ ಇನ್ನೂ ಕೇಳಿಸಿಲ್ಲ, ಇನ್ನೂ ತಿಳಿದಿಲ್ಲ ಅಂತ. ಸೊ ಏನಾಯ್ತು? ಸುಷುಪ್ತ. ಹೀಗಾಗಿ ಆ ಅವ್ಯಾಕೃತವಾದ ಸ್ಥಿತಿಯಿಂದ ಕೂಡಿದವನು ಯಾರು, ಅವನನ್ನು ಸುಷುಪ್ತ ಅಂತ ಕರೆದಿದ್ದೇನೆ. ಏನಾಯ್ತು? ಅವ್ಯಾಕೃತ ಬೇರೆ, ಸುಷುಪ್ತ ಬೇರೆ. ಆದ್ರೂ ಒಬ್ರು ಒಂದಾದ್ರು ಅಷ್ಟೇ. ಸುಷುಪ್ತ ಅವ್ಯಾಕೃತ ಯೋಹೋತು ಏಕತ್ವ ಸಿದ್ಧಮೇವ. ಮೊದಲೇ ನಿರ್ವಿಶೇಷತ್ವಾದ ಅವನಲ್ಲಿಯೂ ಏನು ವಿಶೇಷತ ಇಲ್ಲ, ಇವನಲ್ಲಿಯೂ ಏನು ವಿಶೇಷತ ಇಲ್ಲ, ಇಬ್ಬರಲ್ಲಿಯೂ ನಾನು ನಾನು ಇಲ್ಲ, ಇಬ್ಬರಲ್ಲಿಯೂ ನಂದು ನಂದು ಇಲ್ಲ, ಇಬ್ಬರಲ್ಲಿಯೂ ರಾಗದ್ವೇಷ ಇಲ್ಲ, ಇಬ್ಬರಲ್ಲಿಯೂ ಯಾವ ಅಹಂಕಾರ ಇಲ್ಲ, ಮಮತ್ವ ಇಲ್ಲ, ಹೇಗಿದ್ದಾರೆ ನೋಡ್ರಿ, ಇಬ್ಬರು ಪರಮಾತ್ಮ ಸ್ವರೂಪರಾಗಿ ಒಂದೇ ಆಗಿದ್ದಾರೆ. ಹೌದು, ಆದ್ರಿಂದ ನಿದ್ದೆ ಮಾಡಲಿಲ್ಲರು. ಎಷ್ಟು ದೀರ್ಘವಾದ ನಿದ್ದೆ ಮಾಡ್ತೀರಾ ಅಷ್ಟು ನಿಮಗೆ ಆತ್ಮ, ದೀರ್ಘವಾದ ಆತ್ಮ ಸಿಗ್ತಾನೆ. ಸಿದ್ಧಮೇವ ನಿರ್ವಿಶ, ಇಬ್ಬರಲ್ಲಿ ನಿರ್ವಿಶೇಷತ್ವ. ಇಬ್ಬರಲ್ಲಿ ಯಾವ ವಿಶೇಷ ಇಲ್ಲ ಅಂತ, ಯಾವ ಇಬ್ಬರಲ್ಲಿ ಮತ್ತೆ ಬಂದ್ರೆ ಯಾವ ಇಬ್ಬರಲ್ಲಿ ಅವ್ಯಾಕೃತದಲ್ಲಿಯೂ ಮತ್ತು ಸುಶಕ್ತದಲ್ಲಿಯೂ ಯಾವ ವಿಶೇಷವೂ ಇಲ್ಲ. ಏವಂತ ಸತಿ ವಿಷಯವು ಹೀಗಿರಲಾಗಿ ಏತತ್ ಸಿದ್ಧಂ, ಇದು ಸಿದ್ಧವಾಯಿತು. ಏನೋ ಭವಿಷ್ಯತಿ, ಏನೋ ಏನ್ ಸಿದ್ಧವಾಗ್ತದೆ, ಸರ್ವ ದೈದ್ವೈತ ಉಪಶಮೇಚ ಅದ್ವೈತಂ. ಸಮಸ್ತ ದ್ವೈತವು ಉಪಶಮವಾದಾಗ, ಸಮಸ್ತ ದ್ವೈತವು ಶಾಂತವಾದಾಗ, ಸಮಸ್ತ ದ್ವೈತವು ನಿರಾಕರಿಸಲ್ಪಟ್ಟಾಗ, ಅಂಡರ್ಲೈನ್, ದ್ವೈತವು ನಿರಾಕರಿಸಲ್ಪಟ್ಟಾಗ ಮಾತ್ರ ಅದ್ವೈತವು ಸಿದ್ಧವಾಗುತ್ತದೆ ವಿನಃ, ಅದ್ವೈತ ಸಿದ್ಧ ಮಾಡಲಿಕ್ಕಾಗಿ ದ್ವೈತವು ನಿರಾಕರಿಸಿದ್ರೆ ದ್ವೇಷ ಆಗುತ್ತದೆ. ನಾವು ದ್ವೈತಿಗಳ ಬಗ್ಗೆ ದ್ವೇಷ ಇಟ್ಕೊಂಡಿಲ್ಲ, ಆದರೆ ಅವಶ್ಯವಾಗಿಯೂ ಕೂಡ ದ್ವೈತವು ಇದು ಫಿಲಾಸಫಿಯ ಕೊನೆ ಅಲ್ಲ. ದ್ವೈತವು ಪೂರ್ಣತ್ವವನ್ನು ಸ್ಪಷ್ಟಪಡಿಸುವುದಿಲ್ಲ, ಅದನ್ನು ನಾವು ಹೇಳದೇ ಇರಲಿಕ್ಕಾಗೋದಿಲ್ಲ. ಯಾವಾಗ ದ್ವೈತ ಅಂತ ಹೇಳ್ತೀರಾ ಆವಾಗ ಭಿನ್ನತೆಗಳು ಅಲ್ಲಿ ಕಂಡು ಬರ್ತವೆ. ಯಾವಾಗ ಭಿನ್ನತೆಗಳು ಅಲ್ಲಿ ಕಂಡು ಬರ್ತವೆ ಆವಾಗ ಅಲ್ಲಿ ವಿಕಾರಗಳು ಕಂಡು ಬರ್ತವೆ. ವಿಕಾರಗಳು ಎಲ್ಲಿ ಕಂಡು ಬರ್ತಾವೋ ಅಲ್ಲಿ ಕೊನೆಯ ವಿಕಾರ ನಾಶ. ಒಂದು ವೇಳೆ ಭಗವತ್ ತತ್ವ ಅನ್ನುವಂಥದ್ದು ದ್ವೈತವಾಗಿದ್ದಾದರೆ ಭಗವಂತನ ಕೊನೆಯ ವಿಕಾರ ನಾಶ. ಏನ್ ಸಿದ್ಧ ಮಾಡಿದ್ರಿ ನೀವೀಗ? ಭಗವಂತನಿಗೆ ನಾಶ ಇದೆ, ಅದು ಒಂದ್ ಕಡೆ ಅಪರಾಧ. ಇನ್ನೊಂದ್ ಕಡೆ ನೋಡಿ, ಇದೆಲ್ಲ ನೀನು ಯಾಕೆ ಮಾಡ್ಲಿಕ್ಕತ್ತೀಯ ಅಂತಂದ್ರೆ, ನಿನಗೆ ನಾಶ ಆಗೋದು ಇಷ್ಟ ಇಲ್ಲ, ಮರಣ ನಿನಗೆ ಇಷ್ಟ ಇಲ್ಲ, ನೀನು ಅಮೃತನಾಗಬೇಕಾಗಿದೆ. ಅಮೃತತ್ವ ನೋಡಿ, ವಾಸ್ತವ ಅಂತ ನೋಡ್ರಿ, ಕೆರೋಸಿನ ವಾಸ್ತವ ಎಲ್ಲಿಂದ ಬರ್ತದೆ ಗೊತ್ತಿಲ್ಲ, ಯಾಕೆ ಬರ್ತದೆ ಗೊತ್ತಿಲ್ಲ. ಬಹುಶಃ ನನಗನ್ನಿಸ್ತದೆ ಇಲ್ಲಿ ಅಕ್ಕಪಕ್ಕ ಸ್ಥಳಗಳಲ್ಲಿ ಸೌದಿ ಹಚ್ಚಿರ್ತಾರೆ, ಕೆರೋಸಿನ ಹಚ್ಚಿರ್ತಾರೆ, ಅದು ಅಲ್ಲಿ ತನಕ ನನ್ನ ರೂಮ್ ತನಕ ಬರ್ತದೆ. ಎಲ್ಲ ಸಮಷ್ಟಿ ಮತ್ತು ವೆಷ್ಟಿ ಇಕ್ಕತ್ತು. ಯಾವಾಗ ಭಗವತ್ ತತ್ವದ ಅಂತಿಮ ಸಿದ್ಧಿ, ಅಂತಿಮ ಪ್ರಾಪ್ತಿ ದ್ವೈತದಲ್ಲಿ ಅಂತ ನೀವು ನಿಮ್ಮ ಫಿಲಾಸಫಿಯನ್ನು ಸಿದ್ಧ ಮಾಡಿದಾಗ ಎಂತ ದೊಡ್ಡ ಅಪರಾಧ ಆಗ್ತದೆ ಅಂತ ನಾನು ಹೇಳ್ತೇನೆ ನಿಮಗೆ. ನಿಮ್ಮ ಭಗವಂತನಿಗೆ ಸಾವು ಇದೆ ಅಂತ ನೀವೇ ಹೇಳ್ಕೊಟ್ಟಂಗಾಗ್ತದೆ. ನೀವು ಹುಡುಕುತ್ತಾ ಇರೋದು ಸಾವು ರಹಿತವಾದ ಸ್ಥಿತಿ, ಆದ್ರೆ ಅಂತಿಮವಾಗಿ ನೀವು ಪಡೆಯೋದೇನು ಸಾವು. ನಿಮ್ಮ ಇಷ್ಟು ದೊಡ್ಡ ಸಿದ್ಧಾಂತದಿಂದ ಏನ್ ಸಿದ್ಧ ಮಾಡಿದ್ರಿ? ನಮಗೆಲ್ಲ ಸಾವಿದೆ, ನಮಗೆ ಸಾವು ಇದೆ ಅಂತ ಅದನ್ನು ಸಿದ್ಧ ಮಾಡುವ ಅವಶ್ಯಕತೆ ಇದೆ? ನಮಗೆ ವಿಕಾರ ಇದೆ ಅಂತ ಸಿದ್ಧ ಮಾಡುವ ಅವಶ್ಯಕತೆ? ವಿಕಾರ ಇದ್ದೇ ಇದೆ, ಮುದುಕರಾಗಿ ಆಗ್ತೀವಿ. ಹೀಗಾಗಿ ಇದು ಬಹಳ ದೊಡ್ಡ ಅಪರಾಧ. ಒಂದ್ ಕಡೆ ನಿನ್ನ ಶ್ರದ್ಧಾ ಇರ್ತದೆ, ದೇವರು ಸಾಯಂಗಿಲ್ಲ. ಅದಕ್ಕೆ ಇವರು ಉತ್ತರ ರಾಮಾಯಣ ಯಾರು ಹೇಳುವುದಿಲ್ಲ. ಉತ್ತರ ರಾಮಾಯಣದಲ್ಲಿ ರಾಮನ ಸಾವಿದೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾವುದೇ ಅಲ್ಲ, ದೇವರ ಸಾವಿನ ವಿಷಯ ಯಾರು ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಆ ದೇವರೇ ಬೇರೆ, ಈ ದೇವರೇ ಬೇರೆ, ಇವನೇ ಬೇರೆ, ಅವನೇ ಬೇರೆ, ಅವನೇ ಬೇರೆ. ಯಾವಾಗ ಬೇರೆ ಬೇರೆ ಅಂದ್ರೆ ಯಾವಾಗ ಇಂಡಿವಿಜುವಲ್ ಆಯ್ತಲ್ಲ, ಯಾವಾಗ ಇಂಡಿವಿಜುವಲ್ ಆಯ್ತು ಅಂದ್ಕೊಳ್ಳಿ ಅವ್ರು ವೆಸ್ಟಿ ಆಗ್ಬಿಟ್ರಲ್ಲ, ವೆಸ್ಟಿ ಆಗ್ಬಿಟ್ರು ಅಂದ್ಕೊಳ್ಳಿ ಅವ್ರಿಗೆ ಮಿತಿ ಬರ್ತಿಲ್ಲ, ಮಿತಿ ಬಂತು ಅಂದ್ಕೊಳ್ಳಿ ಅವ್ರಿಗೆ ಸಾವಿದೇ ಇಲ್ಲ. ಏ ಸಾವಿ ಸಿಂಪಲ್ ನಾ ಹೇಳುದು, ನಮ್ಮ ನಮ್ಮ ನಿತ್ಯ ಜೀವನದ ಬದುಕಿನ ಜೀವನ ಬದುಕಿನಲ್ಲಿ ನಾವು ಮಾಡುವ 1000 ಅಪರಾಧಗಳು ಅಜ್ಞಾನದಿಂದಾಗಿ, ಅವಿವೇಕದಿಂದ. ನಾನು ಬೇಕಾದ್ರೆ ಮಾಡಿ ಹೋಗ್ತೇವೆ, ಯಾರು ವಿಚಾರ ನಮ್ಮ ಅಪ್ಪನ ಮಾಡಲಿ ನಮ್ಮ ತಾತನ ಮಾಡಲಿ ಯಾರು ಯಾರು ವಿಚಾರನೇ ಮಾಡಲಿಲ್ಲ. ಹೀಗಾಗಿ ಇವರು ಅವಿಚಾರದ ಬೀಜ ಬಿತ್ತಾರೆ ನಮ್ಗೆ ಗೊತ್ತು ಆಗಲಿಲ್ಲ. ಈ ಅಪರಾಧಗಳು ಆಗಬಾರದು ಅಂತಂದ್ರೆ ಏನ್ ಮಾಡ್ಬೇಕಾಗಾದ್ರೆ, ಮೊದಲನೇದು ಸುಷುಪ್ತ ಮತ್ತು ವ್ಯಾಕೃತ ಇವು ಎರಡು ಬೇರೆ ಅಲ್ಲ. ಇವು ಎರಡರಲ್ಲಿಯೂ ಯಾವ ವಿಶೇಷಗಳು ಇಲ್ಲದೇ ಇದ್ದರಿಂದಾಗಿ ಇವು ಎರಡೂ ಒಂದೇ ನಿರ್ವಿಶೇಷತ್ವಾದ. ಏವಂಚ ಸತಿ ಏತತ್ ಸಿದ್ಧಂ ಭವಿಷ್ಯತಿ, ಆವಾಗ ಇದು ಸಿದ್ಧವಾಗ್ತದೆ. ಏನು? ಸರ್ವ ದ್ವೈತ ಉಪಶಮ. ಇದೇನು ದ್ವೈತ ಭಾವ ಇದೆ ಅದು ಉಪಶಮವಾಗ್ತದೆ. ಅದು ಉಪಶಮವಾದ್ರೂ ಉಳಿತೇನು? ಅದ್ವೈತಂ ಸಿದ್ಧಂ ಇತ್ತು. ಅದನ್ನ ಹಂತ ಹಂತವಾಗಿ ಮುಂದೆ ಎಲ್ಲ ಆಳವಾಗಿ ಕಂಡು ಬರ್ತದೆ. ಸ್ವಪ್ನ ಸ್ಥಾನೋಂತ ಪ್ರಜ್ಞ ಸಪ್ತಾಂಗ ಏಕೋನ ವಿಂಶತಿ ಮುಖ ರವಿವಿಕ್ತ ಭುಕ ತೈಜಸ ದ್ವಿತೀಯ ಪಾದ. ಈಗ ಎರಡನೇ ದೇವ ಇವನಿಗೂ ಕೂಡ ಹತ್ತೊಂಬತ್ತು ಮುಖಗಳಿವೆ. ಇವನಿಗೂ ಕೂಡ ಏಳು ಅಂಗಗಳಿವೆ, ಸಪ್ತಾಂಗಗಳಿವೆ. ಆದ್ರೆ ಇವನ ಸ್ಥಾನ ಜಾಗೃತ ಸ್ಥಾನ ಅಲ್ಲ. ಇವನ ಸ್ಥಾನ ಯಾವುದು? ಸ್ವಪ್ನ ಸ್ಥಾನ. ಸ್ವಪ್ನ ಸ್ಥಾನ ಅಂದ್ರೆ ಏನ್ರಿ? ಸ್ವಪ್ನ ಸ್ಥಾನ ಅಂದ್ರೆ ಏನು? ಒಳಮುಖವಾದ ಎಚ್ಚರಕ್ಕೆ ಸ್ವಪ್ನ ಸ್ಥಾನ. ಒಳಮುಖವಾದ ಎಚ್ಚರ, ಬೇಕು ಬೇಡಗಳಲ್ಲಿ ಎಚ್ಚರ. ಆದ್ರೆ ಆ ಎಚ್ಚರ ಹೊರಗೆ ಬರೋದಿಲ್ಲ, ಫಿಸಿಕಲ್ ಬಾಡಿಗೆ, ಶರೀರಕ್ಕೆ ಬರೋದಿಲ್ಲ. ಒಳಗ ರಾಗದ್ವೇಷಗಳು, ಒಳಗೆ ಕಾಮಕ್ರೋಧಗಳು, ಒಳಗೆ ಇಷ್ಟ ಅನಿಷ್ಟಗಳು, ಒಳಗೆ ಧರ್ಮ ಅಧರ್ಮಗಳು, ಒಳಗೆ ಆದ್ರೂ ಹೆಚ್ಚು ಅಂತಃಪ್ರಜ್ಞ. ಹೀಗಾಗಿ ಒಳಗಿನ ಎಚ್ಚರಕ್ಕೆ ಅಂತಃಪ್ರಜ್ಞ ಅಂತ ಅಂದ್ರೆ ಒಳಗೆ, ಪ್ರಜ್ಞ ಅಂದ್ರೆ ಎಚ್ಚರ, ಅಂತಃಪ್ರಜ್ಞ ಅಂದ್ರೆ ಒಳಗಿನ ಎಚ್ಚರ. ಸ್ವಪ್ನ ಸ್ಥಾನ ಇದೇನಿದು? ಒಳಗಿರುವ ಎಚ್ಚರ. ಇವನಿಗೆ ಎಷ್ಟು ಅಂಗಗಳು? ಇವನಿಗೂ ಏಳು ಅಂಗಗಳಿವೆ. ಎಷ್ಟು ಮುಖಗಳು? ಇವನಿಗೂ ಹತ್ತೊಂಬತ್ತು ಮುಖಗಳಿವೆ. ಕಡಿಮೆ ಅಂದ್ರೆ ಅವನೇ ಇಲ್ಲ. ಅಯ್ಯೋ, ಹೋಗಿದ್ದಲ್ಲ ನೀನು ಮಲ್ಲೇಶ್ವರಮಕ್ಕ ನಿನ್ನೆ ಉಪನ್ಯಾಸಕ್ಕೆ ಕೂತ್ಕೊಂಡಾಗ, ಹೋಗ್ಲಿಕ್ಕೆ ಕಾಲು ಬೇಕು ಬೇಡ ಕಾಲವ ಅಂತ ಆತರ ಹಂಗಾರೆ. ಯಾರೋ ಯಾರೋ ನಿನಗೆ ಎರಡು ಸಾವಿರ ರೂಪಾಯಿ ನೋಟ್ ತಂದು ಕೊಟ್ರು, ಗರೀಬ ನೋಟ್ ಎನಿಸಿದೆ ಇಲ್ಲ, ಅದು ಹೊಸದಂತ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಣ್ಣಿದ್ದು ಇಲ್ಲಂಗ. ಈ ಎನಿಸಿದಾಗ ಕೈಗೆ ಚಲೋ ಚಲೋ ಮಜ್ಜೆ ಮಜ್ಜೆ ಅನಿಸ್ತಾ ಇಲ್ಲ. ಏನು ಅನಿಸ್ತದ? ಸ್ಪರ್ಶ ಜ್ಞಾನ ಇದೆ. ಹಾಗಾದ್ರೆ ಹತ್ತೊಂಬತ್ತು ಅಲ್ಲಿವೆ, ಐದು ಕರ್ಮೇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇವಷ್ಟು ಅಲ್ಲಿವೆ. ಎಲ್ಲಿವೆ? ಅಂತಃಪ್ರಜ್ಞೆ ಅವನಿಗಿವೆ. ಅವು ಅವನಿಗೇನೆ ಏಳು ಅಂಗಗಳು ಇವೆ. ಅವನಿಗೆ ಅವನದೇ ಆದ ತಲೆ, ಅವನಿಗೆ ಅವನದೇ ಆದ ಪಾದ, ಅವನಿಗೆ ಅವನದೇ ಆದ ಹಸ್ತ, ಅವನಿಗೆ ಅವನದೇ ಆದಂತಹ ನೀರು, ಅವನ ಎಲ್ಲವೂ ಅವನದೇ ಎಲ್ಲ ಇದೆ. ಇಂಡಿವಿಜುವಲ್ ಏಳು ಅಂಗಗಳು ಇವೆ ಅವನಿಗೆ. ಅದು ಏನಪ್ಪಾ ಅಂತಂದ್ರೆ, ಇವನು ಸ್ಥೂಲ ಭುಕ್ ಅಲ್ಲ, ಸ್ಥೂಲ ಭೋಗವನ್ನ ಭೋಗಿಸುವುದಿಲ್ಲ. ಇವನು ಸೂಕ್ಷ್ಮ ಭುಕ್, ಪ್ರವಿವಿಕ್ತ ಭುಕ್. ಪ್ರವಿವಿಕ್ತ ಭುಕ್ ಅಂದ್ರೆ ಇವನು ಸೂಕ್ಷ್ಮ ಭೋಗಿ. ಇವನು ತಿಂದಿದ್ದು, ಇವನು ನೆಕ್ಕಿದ್ದು, ಇವನು ಲಕ್ ಲಕ್ ಅಂತೇಳಿ ಆನಂದಿಸಿದ್ದು ಹೊರಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗ್ತದೆ? ಅವನಿಗೇ ಗೊತ್ತು. ಅಂತಃಪ್ರಜ್ಞೆ ಅಲ್ವ ಅವನು. ಹೊರಗೆ ಯಾರು ಗೊತ್ತಲ್ವ? ಅಲ್ಲಿ ಹೊರಗೆ ಎರಡು ಜಾಮೂನ್ ತಿಂದದ್ದು ಯಾರಿಗೆ ಗೊತ್ತಾಗ್ತದೆ? ಎಲ್ಲಾರು ಎಲ್ಲಾರಿಗೂ ಒಂದು ಕೊಡ, ನೀವು ಯಾಕೆ ಎರಡು ತೋತೀಯ? ಇರೋದು ಒಂದು ಇವನ್ ಒಳಗೆ ನಾಲ್ಕು ತಿಂದ್ರು ಯಾರು? ಆದ್ದರಿಂದ ಇವನು ಯಾರು? ಪ್ರವಿಮುಕ್ತ ಬುಕ್ ಹೋಗ್ಲಿ. ಇವನು ಎಚ್ಚರಿದ್ದಾನೋ ಜಡ ಇದ್ದಾನೋ ತೈಜಸಹ ಇವನನ್ನ ದ್ವಿತೀಯ ಪಾದ ಅಂತ ಕರೆ. ಅವನ ಪ್ರಥಮ ಪಾದ ಏನು? ದ್ವಿತೀಯ ಕೇಳ್ಕೊಳ್ಳಿ ಮಂಜಾರಿ, ಸುಮ್ಮನೆ ಮಾರ್ಜಿನರಿ ನೋಟ್, ಮಾರ್ಜಿನ್ ಒಳಗೆ ನೋಟ್ ಏನಂತಂದ್ರೆ, ಈ ದ್ವಿತೀಯ ಪಾದದಲ್ಲಿ ಪ್ರಥಮ ಪಾದವು ಲಯಗೊಂಡಿತೋ ಇಲ್ಲೋ ನೋಡಿ. ಇಲ್ಲೇ ಲಯ ಆಗಿರುತ್ತೆ. ಏನ ಲಯ ಅಂದ್ರೆ, ಇಂತಿಷ್ಟು ಇಲ್ಲ, ಇಂತಿಷ್ಟು ಇದೆ. ದ್ವಿತೀಯ ಪಾದದಲ್ಲಿ ಪ್ರಥಮ ಪಾದದ ತೇಜಸ್ಸು ಇದೆ. ಕೇಳ್ಕೊಳ್ಳಿ. ಆದರೆ ಇಂತಿಷ್ಟು ಇಲ್ಲ, ಸ್ಥೂಲ ಶರೀರ ಇಲ್ಲ. ಸ್ಥೂಲ ಶರೀರ ದ್ವಿತೀಯ ಪಾದದಲ್ಲಿ ಸ್ಥೂಲ ಶರೀರದಲ್ಲಿ ಇಲ್ಲ, ಸ್ಥೂಲ ಭೋಗನೂ ಇಲ್ಲ. ಹೊರಗೆ ಜಾಮೂನ್ ಪಾತ್ರ ಹೊರಗೆ ಇದೆ, ಅದು ಕಿಂಚಿತ್ತ ಒಳಗೆ ಉಪಯೋಗ ಬರಂಗಿಲ್ಲ. ಎಷ್ಟಿರ್ಬಹುದು ಆದ್ರೂ ಒಂದು ಜಾಮೂನು ಇಲ್ಲಿ ಉಪಯೋಗ ಬರಂಗಿಲ್ಲ. ಇಲ್ಲಿ ಬೇರೆ ಬೇಕೋ ಬೇಡ ಅದು ನೋಡೋಣ. ಅದು ಇದ್ದದ್ದು ಮಾತ್ರ ಉಪಯೋಗ ಬರೋದಿಲ್ಲ. ಹೌದಾ? ಸ್ಥೂಲ ಪ್ರಧಾನಮಂತ್ರಿ ಇದು ಉಪಯೋಗ ಬರೋಂಗಿಲ್ಲ. ನರೇಂದ್ರ ಮೋದಿ ಇಸ್ ಯೂಸ್ಲೆಸ್. ಎಲ್ಲಿ ನಾವು ಕನಸು ಕಾಣುವಾಗ ನಮ್ ನಮ್ ಪ್ರಧಾನಮಂತ್ರಿನ ಬೇರೆ ಇರ್ತಾರೆ, ಯಾರು ಬೇರೆ ಗೊತ್ತಿಲ್ಲ. ಉಪಯೋಗ ಬರೋದಿಲ್ಲ. ಅವ್ರವರೆಲ್ಲ ಅಲ್ಲಲ್ಲೇನೆ, ಅಲ್ಲಿ ಜಾಮೂನ್ ಅಲ್ಲೇ, ಅಲ್ಲಿ ಪಾತ್ರೆ ಅಲ್ಲೇ, ಅಲ್ಲಿ ಪ್ರಧಾನಮಂತ್ರಿ ಅಲ್ಲೇ, ಅಲ್ಲಿ ನೋಟುಗಳಲ್ಲಿ, ಅಲ್ಲಿ ಬ್ಯಾಂಕ್ಗಳಲ್ಲಿ ಎಲ್ಲ ಅಲ್ಲಲ್ಲ. ಅವು ಯಾವೂ ಇಲ್ಲಿ ಉಪಯೋಗ ಬರೋದಿಲ್ಲ. ಭೋಗವು ಉಪಯೋಗಕ್ಕೆ ಬರೋದಿಲ್ಲ, ಶರೀರವು ಉಪಯೋಗಕ್ಕೆ ಬರೋದಿಲ್ಲ. ಯಾಕೆ? ಅವು ಯಾವೂ ಇಲ್ಲಿಲ್ಲ. ಒಂದದ ಒಂದದ ಆ ತೇಜಸ್ಸನೇ ಅಲ್ಲಿರುವಂತಹ ತೇಜಸ್ಸೇ ಇಲ್ಲಿ, ಅಲ್ಲಿರುವಂತಹ ಎಚ್ಚರವೇ ಇಲ್ಲಿ. ಅದ ಮತ್ತೆ ಹೇಳಿ, ಎರಡು ಹೆಸರು ಯಾಕೆ ಕೊಟ್ರಿ? ಅವನು ಎಚ್ಚರ, ಆದ್ರೆ ಅವನ ಎಚ್ಚರದಲ್ಲಿ ಅಲ್ಲಿರೋದೇ ಬೇರೆ, ಇವನು ಎಚ್ಚರ, ಇವನ ಎಚ್ಚರದಲ್ಲಿ ಇಲ್ಲಿರೋದೇ ಬೇರೆ. ಆದ್ರಿಂದ ಎರಡು ಬೇರೆ ಹೆಸರು ಕೊಟ್ರಿ. ಗೊತ್ತಾಗಲಿಲ್ಲ. ಅವನ ಎಚ್ಚರ, ಅವನ ಎಚ್ಚರದಲ್ಲಿ ಏನಿದೆ? ಸ್ಥೂಲ ಶರೀರ, ಸ್ಥೂಲ ಭೋಗಗಳು ಇವೆ. ಹೀಗಾಗಿ ಅವನೇನನ್ಸುತ್ತಾನೆ? ವೈಶ್ವಾನರಹ ವಿಶ್ವ. ಇವನು ಸೂಕ್ಷ್ಮ ಶರೀರ ಹೊಂದಿದ್ದಾನೆ, ಸೂಕ್ಷ್ಮ ಭೋಗಗಳನ್ನು ಹೊಂದಿದ್ದಾನೆ, ತಾನು ತೇಜಸ್ ತೇಜಸ್ ಆಗೇ ಇದ್ದಾನೆ. ಆದ್ದರಿಂದ ಇವನಲ್ಲಿರುವಂತಹ ಹೆಸರು ತೈಜಸ ದ್ವಿತೀಯ ಪಾದ. ಇವನು ತೈಜಸ ದ್ವಿತೀಯ ಪಾದ. ತೈಜಸ ಹೆಸರು ತೇಜೋಮಯನಾಗಿದ್ದರಿಂದಾಗಿ ತೈಜಸ ಅನ್ನುವ ಅರ್ಥವು ಮುಖ್ಯ ಆಗಿದ್ದು, ಆದ್ರೆ ಹೆಸರು ತೈಜಸ ಅನ್ನುವಂಥ ಹೆಸರು. ಭಾಷ್ಯ 14. ಸ್ವಪ್ನಸ್ಥಾನಂ ಅಸ್ಯ ತೈಜಸಸ್ಯ ಇತಿ ಸ್ವಪ್ನಸ್ಥಾನಃ. ಅಬ್ಬ ಒಂದೊಂದೇ ಹೇಳ್ತಾರೆ ನೋಡು. ಈಗ ಇಲ್ಲೊಬ್ಳು ತೈಜಸ ಅಂತ ಇದ್ದಾನೆ. ಇವನ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ಸ್ವಪ್ನ ಸ್ಥಾನ. ಅವನ ಸ್ಥಾನ ಜಾಗೃತ ಸ್ಥಾನ. ಸ್ವಪ್ನಸ್ಥಾನಂ ಸ್ವಪ್ನಸ್ಥಾನ ತೈಜಸಸ್ಯ ಇತಿ ಸ್ವಪ್ನಸ್ಥಾನ. ಇನ್ನು ಏನಿದು ಸ್ವಪ್ನಸ್ಥಾನ ಅಂದ್ರೆ ಜಾಗೃತ ಪ್ರಜ್ಞಾ, ಜಾಗೃತ ಪ್ರಜ್ಞಾ ಅನೇಕ ಸಾಧನ, ಅನೇಕ ಸಾಧನ ಬಹಿಃ ವಿಷಯ ಇವ, ಬಹಿಃ ವಿಷಯ ಇವ ಅವಭಾಸಮಾನ, ಅವಭಾಸಮಾನ ಮನಸ್ಪಂದನ ಮಾತ್ರ ಸತಿ, ಮನಸ್ಪಂದನ ಮಾತ್ರ ಸತಿ ತಥಾ ಭೂತಂ, ಭೂತಂ ಸಂಸ್ಕಾರಂ, ಸಂಸ್ಕಾರಂ ಮನಸಿ ಆಧತ್ತಿ, ಮನಸಿ ಆಧತ್ತಿ ತನ್ಮನಃ, ತನ್ಮನಃ ತಥಾ ಸಂಸ್ಕೃತಂ, ಸಂಸ್ಕೃತಂ ಚಿತ್ರಿತ ಇವ, ಚಿತ್ರಿತ ಇವ ಪಟಃ, ಪಟಃ ಬಾಹ್ಯ ಸಾಧನ ಅನಪೇಕ್ಷಂ, ಬಾಹ್ಯ ಸಾಧನ ಅನಪೇಕ್ಷಂ ಅವಿದ್ಯಾ ಕಾಮಕರ್ಮಭಿಃ, ಅವಿದ್ಯಾ ಕಾಮಕರ್ಮಭಿಃ ಪ್ರೇಯಮಾನಂ, ಜಾಗೃತ ಜಾಗೃತ ಜಾಗೃತವತ ಜಾಗೃತವತ ಅವಭಾಸತೆ, ಅವಭಾಸತೆ ತಥಾ ಚ ತಥಾ ಚ ಉಕ್ತಂ, ಉಕ್ತಂ ಅಸ್ಯ ಲೋಕಸ್ಯ, ಅಸ್ಯ ಲೋಕಸ್ಯ ಸರ್ವ ಅವತಃ, ಸರ್ವ ಅವತಃ ಮಾತ್ರಾಂ, ಮಾತ್ರಾಂ ಆಪಾದಾಯ, ಆಪಾದಾಯ ಇತಿ ಇತಿ.